ಎಲ್ಲೆಲ್ಲಿ ಅಲ್ಲಿ ಅಗ್ನಿ ಇರ್ಲಿಕ್ಕೆ ಬೇಕು. ಇದು ಅನುಮಾನ ಪ್ರಮಾಣ, ಲಾಜಿಕಲ್ ಕನ್ಕ್ಲೂಷನ್. ಅನುಮಾನ ಪ್ರಮಾಣ, ಲಾಜಿಕಲ್ ಕನ್ಕ್ಲೂಷನ್, ಸಾರ್ವತ್ರಿಕ ಅನುಭವ, ಮೂರು ಒಂದು ನೋಡಿದ್ರು. ಸಾರ್ವತ್ರಿಕ ಅನುಭವ ಏನು? ಯಾರಿಗೆ ಕಾಣಲಿ, ಹೊಗೆ ಅದು ಮಗುಗೂ ಕಂಡ್ರು ಅಷ್ಟೇ, ನನಗೆ ಕಂಡ್ರು ಅಷ್ಟೇ, ನಿಮ್ಗೆ ಕಂಡ್ರು ಅಷ್ಟೇ, ಯಾರಿಗೆ ಹೊಗೆ ಕಾಣಲಿ, ಎಲ್ಲರೂ ಕೂಡ ಅನುಮಾನಿಸಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಹೊಗೆ ಇದೆ, ಇದರಿಂದಾಗಿ ಇಲ್ಲಿ ಬೆಂಕಿ ಇರಲಿಕ್ಕೆ ಬೇಕು. ಸಾರ್ವತ್ರಿಕವಾಗಿ ಅನುಮಾನ ಇದಕ್ಕೆ ಅನುಮಾನ ಪ್ರಮಾಣ ಅಂತ ಹೇಳ್ತಾರೆ. ಅನುಮಾನ ಪ್ರಮಾಣದಿಂದ ನೀವು ಒಂದು ವೇಳೆ ಎಸ್ ಅಂತ ನೀವೊಂದು ಒಪ್ಪಿಗೆ ಕೊಟ್ಟಿರಂತೆ, ಅದು ಲಾಜಿಕಲ್ ಕನ್ಕ್ಲೂಷನ್. ದಟ್ಸ್ ಅ ಲಾಜಿಕಲ್ ಕನ್ಕ್ಲೂಷನ್. ಲಾಜಿಕಲ್ ಕನ್ಕ್ಲೂಷನ್ ಈಸ್ ಆಲ್ವೇಸ್ ಇನ್ ಲೈನ್ ವಿತ್ ಪ್ರಮಾಣ. ಪ್ರಮಾಣ ನೀಡ್ ನಾಟ್ ಬಿ ಇನ್ ಲೈನ್ ವಿತ್ ಲಾಜಿಕ್. ಅದಕ್ಕೆ ತರ್ಕದಿಂದ ಮಾತ್ರ ಬ್ರಹ್ಮದನ್ನು ತಿಳ್ಕೊಳಿಕ್ಕಾಗೋದು. ಇಲ್ದ ಹೋದರೆ ಶಬ್ದ ಸ್ಪರ್ಶ ಇಲ್ಲ, ಸಾರಿ, ಪ್ರತ್ಯಕ್ಷ ಅನುಮಾನ ಉಪಮಾನ ಅರ್ಥಾಪತ್ತಿ ಅನುಪಲಬ್ಧಿ ಜೊತೆ ತರ್ಕನೂ ಒಂದು ಪ್ರಮಾಣ ಅಂತ ಹಾಕ್ತಿದ್ದ. ತರ್ಕವನ್ನು ಪ್ರಮಾಣ ಅಂತ ಹಾಕಿಲ್ಲ. ಬರೆದವರು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ. ಶಬ್ದ ತಪ್ಪು, ಭಾಷಾಂತರಿಸಿದವರು ಸ್ವತಂತ್ರವಾಗಿ ಬರೆದರೆ ವ್ಯಾಖ್ಯಾನ ವ್ಯಾಖ್ಯಾನ. ಅದಕ್ಕೆ ಅನುವಾದ. ಹಾ, ಇಲ್ಲಿ ಬರೆದವರು ಕೆಲವು ಟಿಪ್ಪಣಿ ಟಿಪ್ಪಣಿ ಮುಖ್ಯ ಅಲ್ಲ. ಅವ್ರ ವಿಮರ್ಶೆ ಅವ್ರ ವಿಮರ್ಶೆ ಅಲ್ಲಿ ಕೆಳಗೆ ನಮ್ಮ ಮೊದಲೇ ಹೇಳಿಬಿಟ್ಟಿರ್ತಾರೆ ಫುಟ್ ನೋಟ್ಸ್ ಕಲಿಯಲ್ಲಿ. ಅದು ನಮ್ಮ ವಿಮರ್ಶೆ ಅಂತ ಪ್ರಾಮುಖ್ಯ ಏನಿರುವಾಗೆ ಟಿಪ್ಪಣಿಗಳು ಪ್ರಾಮುಖ್ಯವೋ ಅಥವಾ ಭಾಷ್ಯದ ಭಾಷಾಂತರವೋ ಪ್ರಾಮುಖ್ಯ. ಸಹನೋನಂತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಂಟನೇ ಶ್ಲೋಕ ಪಾಠ ಮಾಡೋಣ. ಯಥಾ ಭವತಿ ಬಾಲಾನಾಂ ಯಥಾ ಭವತಿ ಬಾಲಾನಾಂ ಗಗನಂ ಮಲಿನಂ ಮಲೈಃ ಗಗನಂ ಮಲಿನಂ ಮಲೈಃ ತಥಾ ಭವತ್ಯ ಬುದ್ಧಾನಾಂ ತಥಾ ಭವತ್ಯ ಬುದ್ಧಾನಾಂ ಆತ್ಮಾಪಿ ಮಲಿನೋ ಮಲೈಃ ಆತ್ಮಾಪಿ ಮಲಿನೋ ಮಲೈಃ. ಯಥಾ ಅಬುದ್ಧಾನಾಂ ಗಗನಂ ಮಲಿನಂ ಮಲೈಃ ಮಲಿನಂ ಭವತಿ. ಯಥಾ ಅಬುದ್ಧಾನಾಂ ಬಾಲಾನಾಂ ಮಲೈಃ ಗಗನಂ ಮಲಿನಂ ಭವತಿ. ತಥ ಯಾವ ಪ್ರಕಾರ ಬಾಲಬುದ್ಧಿಯವರಿಗೆ ಬಾಲಕರಿಗೆ ಮಕ್ಕಳಿಗೆ ಅಲ್ಲಿರುವಂತಹ ಮಬ್ಬಿನಿಂದ ಅದು ಮೂಳೆಗಳಿಂದಿರುವುದು ಅಥವಾ ಹೊಗೆಯಿಂದ ಇರುವುದು ಆ ಮಬ್ಬಿನಿಂದ ಅವರಿಗೆ ಏನನ್ನಿಸ್ತದೆ ಅಂತಂದರೆ ಆಕಾಶವು ಮಬ್ಬಾಗಿದೆ, ಆಕಾಶವು ಮಬ್ಬಾಗಿದೆ. ಈಗ ಆಕಾಶವು ಮಬ್ಬಾಗಿಲ್ಲ, ಅದು ವಾಸ್ತವಿಕವಾಗಿ ಅಲ್ಲಿರುವಂತಹ ಮೋಡಗಳು ಅಥವಾ ಹೊಗೆಯನ್ನು ಇತ್ಯಾದಿಗಳು ವಾಸ್ತವಿಕ ಅಂಶ. ಆದರೆ ಆ ಮಬ್ಬಿನ ಆರೋಪವನ್ನು ನಾವು ಮಂದ ಬುದ್ಧಿಯವರು ಮಕ್ಕಳು ಯಾರ ಮೇಲೆ ನೋಡ್ತೀವಿ? ಆಕಾಶ. ಉಪಾಧಿ ಏನು? ಉಪಾಧಿ ಮೋಡ ಅಥವಾ ಹೊಗೆ ಅಥವಾ ಮುಸುಕು, ಇದು ಉಪಾಧಿ. ಇದು ಈಗ ಆರೋಪಿತವಾಯಿತು. ಯಾರ ಮೇಲೆ ಆರೋಪಿತವಾಯಿತು? ಎಂಥ ಆಕಾಶ? ಮಲಿನರಹಿತವಾದ ಆಕಾಶ, ಶುದ್ಧ ಆಕಾಶ. ಯಥ ಹೇಗೋ ತಥ ಹಾಗೆಯೇ ಅಬುದ್ಧಾನಾಂ ಭವತಿ ಮಲೈಹಿ ಮಲಿನಃ ಭವತಿ. ತಿಳುವಳಿಕೆ ರಹಿತರಾದವರಿಗೆ ಆತ್ಮನು ಮಲಿನನಾಗಿ ಕಾಣುತ್ತಾನೆ. ಏನು ಆತ್ಮನ ಮಲಿನತ್ವ? ಆತ್ಮನ ಮಲಿನತ್ವ ಏನು? ಹುಟ್ಟು ಸಾವುಗಳು, ದುಃಖ ಪ್ರತಾಪಗಳು, ರಾಗದ್ವೇಷಗಳು, ವಾಸನಾಗಳು, ಸತ್ವರ್ಜ ಸ್ತಮ ಗುಣಗಳೆದುಕೊಳ್ಳುವಂತಹ ಏನ್ರಿ ಇವರು ಭಾರಿ ಸಾತ್ವಿಕರಿದ್ದಾರೆ, ಇದೊಂದು ಆರೋಪ. ಅವ್ರೇನ್ರಿ ಭಾರಿ ಹೈಪರ್ ಇದ್ದಾರೆ, ಅದು ಇನ್ನೊಂದು ಆರೋಪ. ಏನ್ರಿ ಸೈಕಲ್ ಮೇಲೆ ಹೋಗಬೇಕಾದ ನಿದ್ದೆ ಮಾಡ್ತಾರೆ, ಆರೋಪ. ಬೇರೆ ನೀವು ಹೇಳ್ತಾರೆ. ಕಾರ್ನೇ ಹೋಗ್ಬೇಕು ನಿದ್ದೆ ಬರ್ತದೆ, ಬಸ್ನಾಗ ಹೋಗ ನಿದ್ದೆ ಬರ್ತದೆ, ಟ್ರೈನ್ ಅಲ್ಲಿ ಹೋಗ ನಿದ್ದೆ ಬರ್ತದೆ, ವೈ ನಾಟ್ ಬೈಕ್ ಬರ್ತದೆ. ಆನೆಸ್ಟ್ಲಿ ಬೈಸಿಕಲ್ ಅಲ್ಲಿ ನಿದ್ದೆ ನಿಂತೀನ್ರಿ, ಅದು ಸೈಕಲ್ ಕಾರು ನೋಡಿದವನು ಇರೋದು ಹೇಳಿಕೆ ಹಾಕಿ ನೋಟಿಸ್ ಕೊಟ್ಟು ಸೊ ಇಷ್ಟ ಅರ್ಥ ಏನು ಅಂದ್ರೆ, ಈ ತಾಮಸಿಕ ನೀವು ಕೇಳಿದ್ರಿ, ತಾಮಸಿಕ ಗುಣದ ಆರೋಪವನ್ನ ಮಾಡ್ತೀವಿ. ಮಾತುಗಳು ಆರೋಪ ಆಗುದಿಲ್ಲ, ಆದ ಕಾರಣ ಮಾತುಗಳು ಆರೋಪ ಆಗೋದಕ್ಕೂ ತಾಮಸಿಕ ಗುಣ ಆರೋಪ ಆಗೋದಕ್ಕೂ ವ್ಯತ್ಯಾಸ ಇದ್ರಿಂದಾಗಿ ಅದು ಲಾಜಿಕಲ್ ಅಲ್ಲ ಅಂತ ಹೇಳ. ನೀವು ಮಾತುಗಳೇ ಮಾತ್ರ ಮಾಡ್ತಾ ಇರ್ತಾರೆ, ಸ್ವಾಮೀಜಿ ಮಾತಾಡೋದು ಆರೋಪಿತ. ಸಿಕ್ಕಿರೊಳಗೆ ಪಬ್ಲಿಕ್ ಟಾಕ್ಸ್ ಮಾಡಲಿ ಅಥವಾ ಕ್ಲಾಸ್ ಮಾಡಲಿ ಎಲ್ಲವೂ ಆರೋಪಿತವೆ. ಯಾಕಂದ್ರೆ ಅವ್ರಿಗೆ ಏನು ಅದ್ರ ಬಗ್ಗೆ ಗಂಧ ಕೂಡ ಗೊತ್ತಿಲ್ಲ. ಎನಿವೆ, ಸೊ ಆತ್ಮ ಅಪಿ ಮಲಿನ. ಈ ಏನು ಕಲ್ಮಶಗಳಿವೆ, ಈ ಕಲ್ಮಶಗಳನ್ನು ಆತ್ಮನಲ್ಲಿ ಆರೋಪಿತ ಮಾಡಿದಾಗ ಆ ಜೀವಾತ್ಮನು ಕೂಡ ಮಲಿನ ಜೀವಾತ್ಮ ಅಂತಾನೆ ನಮ್ಮ ದೃಷ್ಟಿಯಲ್ಲಿ ಲಭ್ಯನಾಗ್ತಾನೆ. ಅರ್ಥಾತ್ ಏನು ಮಲಿನ ಜೀವಾತ್ಮ, ಹುಟ್ಟಾನೆ, ಸಾಯ್ತಾನೆ, ಸಿಟ್ಟಿಗೇಳ್ತಾನೆ, ಕಡಿಮೆ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ. ಇವನು ಕುಂಬಾರ ಕಂಬಾರ ಕರ್ಮದಿಂದ, ಇವನ ಗುಣಗಳಿಂದ, ಇವನಿಗೆ ಸಿಟ್ಟು ಬಾಳದ, ಇವನಿಗೆ ಶಾಂತ ಇದ್ದಾನೆ, ಇವ ಗುಣಗಳಿಂದ. ಆಶೆ ಇಚ್ಛೆಗಳಿಂದ ಇವನು ವ್ಯಕ್ತಪಡಿಸುವಂಥ ಆಶೆಗಳು ಇಚ್ಛೆಗಳು, ಇವನು ತಿಳುವಳಿಕೆಗಳಿಂದ ಎಲ್ಲವೂ ಆರೋಪಿತ. ಇವನು ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿದ್ದಾನೆ, ಇವನು ಮೆಡಿಕಲ್ ಸೈನ್ಸ್ ಮಾಡ್ಕೊಂಡಿದ್ದಾನೆ, ಇದು ಆರೋಪಿತ. ಜೀವಾತ್ಮ ಮೆಡಿಕಲ್ ಸೈನ್ಸ್ ಮಾಡ್ಕೊತಾನೋ ಇಂಜಿನಿಯರಿಂಗ್ ಸೈನ್ಸ್ ಮಾಡ್ಕೊತಾನೆ, ಆತ್ಮನಿಗೆ ಗ್ಯಾಸ್ ಆರೋಪಿತ. ಇನ್ಫ್ಯಾಕ್ಟ್ ಶಾಸ್ತ್ರದ ಶಬ್ದಗಳು ವ್ಯಾಖ್ಯಾನಗಳು ಈಗಾಗಲೇ ಆಗಿರುವ ಆರೋಪಗಳನ್ನು ಅವು ನೆಗೆಟ್ ಮಾಡ್ತವೆ, ವಿನಃ ನೀನು ಆತ್ಮನೇ ಅನ್ನುವ ಆರೋಪವನ್ನು ಮಾಡೋದಿಲ್ಲ. ನೀನು ಭಕ್ತ, ಇದು ಆರೋಪಿತ. ನೀನು ಕರ್ಮಯೋಗಿ, ಇದು ಆರೋಪಿತ. ನೀನು ಧ್ಯಾನಿ, ಇದು ಆರೋಪಿತ. ನೀನು ಸಚ್ಚಿದಾನಂದ ಆತ್ಮ ಸ್ವಾಮಿ, ಅದು ಕೂಡ ಆರೋಪಿತ ಅಲ್ಲ. ನಾನ್ ಎಕ್ಸಿಸ್ಟೆಂಟ್ ಅನ್ನ ನೀನು ಎಕ್ಸಿಸ್ಟೆಂಟ್ ಆಗಿ ನೋಡಿದ್ರೆ ಮಾತ್ರ ಆರೋಪಿತ. ನೀವು ಅರ್ಸಗಿರಿ ಕ್ಲಾಸ್ನ ಕುತ್ಕೊಂಡಿದ್ರೆ ತಿಳ್ಕೊಳ್ಳಿ ಬೇಡ, ನೀವು ಮಲಗು ಕ್ಲಾಸ್ನ ಕುತ್ಕೊಂಡಿದ್ರೆ ತಿಳ್ಕೊಳ್ಳಿ ಅಂದ್ರೆ ನಿಮಗೆ ಗಾಂಭೀರ್ಯ ಏನು ಅಂತ ಗೊತ್ತಾಗುತ್ತೆ. ಏನದ, ಇಲ್ಲದೇ ಇರುವ ವಸ್ತುವನ್ನ ಇದೆ ಎಂದು ನಾನು ಅಂದ್ಕೊಂಡಿದ್ದೆ ಆದ್ರೆ ಅದು ಆರೋಪಿತ. ಅತಸ್ಮಿನ್ ತದ್ಬುದ್ಧಿ. ಆತ್ಮ ಇಂಜಿನಿಯರು ಅಲ್ಲ, ಡಾಕ್ಟರು ಅಲ್ಲ, ಆದರೂ ಅವನ ಇಂಜಿನಿಯರ್ ಅಂತ ನಾವು ನೋಡಿದ್ದೆ ಆದ್ರೆ ಅದು ಆರೋಪಿತ ಇಂಜಿನಿಯರ್. ಅದನ್ನು ನಿನ್ನೆ ಸಾಯಂಕಾಲ ಕಳಿಸ್ತಂದ್ರೆ ಮಿಥ್ಯ ಅಂತ ಹೇಳ. ಬಾಲಾನಾಂ ಅಂದ್ರೆ ಯಾರು, ಅಬುದ್ಧಾನಾಂ. ಅಬುದ್ಧ ಅಂದ್ರೆ ವಿವೇಕರಹಿತಾನ, ಅಲ್ಪ ಬುದ್ಧಿನ. ಏನಾಗಿದೆ ಇವ್ರಿ ಪಾಪ, ಇವರಿಗೆ ಮಲಿನ ಆತ್ಮ ಅಪಿ ಭವತಿ. ಆತ್ಮ ಮಲಿನ ಭವತಿ. ಸತ್ಯಂ ಸತ್ಯಂ ಜ್ಞಾನಂ ಅನಂತಂ ಆತ್ಮ ಸಚ್ಚಿದಾನಂದಂ ಪರಬ್ರಹ್ಮ ಆತ್ಮ ನಿತ್ಯಶುದ್ಧ ಬುದ್ಧ ಮುಕ್ತ ಕೇವಲ ಆತ್ಮ. ಈ ಆತ್ಮನನ್ನ ಇವರೇನಂತ ನೋಡ್ತಾರೆ, ಮಲಿನವಾಗಿ ನೋಡ್ತಾರೆ. ಅವನನ್ನ ಜೀವಾತ್ಮ ಅಂತ ಶಾಸ್ತ್ರ ಸಂಬೋಧಿಸ್ತದೆ. ಈ ಜೀವಾತ್ಮನು ಸಂಸಾರ ಚಕ್ರದಲ್ಲಿ ಯಾವತ್ತೂ ಇರುತ್ತಾನೆ. ಭಾಷೆ 144 ಆಗಿದಲ್ಲ, ಆಗಿದೆಯಾ? ಮರಣೇ ಸಂಭವೇ ಚೈವ, ಮರಣೇ ಸಂಭವೇ ಚೈವ ಅತ್ಯಾಗಮನಯೋರಪಿ, ಅತ್ಯಾಗಮನಯೋರಪಿ ಹಿತೌ ಸರ್ವ ಶರೀರೇಷು, ಹಿತೌ ಸರ್ವ ಶರೀರೇಷು ಯಾಕಾಶೇನ ವಿಲಕ್ಷಣಃ, ಯಾಕಾಶೇನ ವಿಲಕ್ಷಣಃ. ಮರಣೇ ಚ ಸಂಭವೇ, ಸಾವಿನಲ್ಲಿಯೂ ಹುಟ್ಟಿನಲ್ಲಿಯೂ, ಕಮ ಗತಿ ಆಗಮನಯೋ ಅಪಿ, ಹೋಗುವುದು ಬರುವುದರಲ್ಲಿಯೂ ಕೂಡ. ಅಲ್ಲಿ ಬ್ರಾಕೆಟ್ ಒಳಗೆ ಇತರ ಯಾವುದೇ ಕರ್ಮ ವ್ಯವಹಾರಗಳಿರಲಿ, ಇಲ್ಲಿ ಸರ್ವ ಶರೀರೇಶು ಸ್ಥಿತೋ ಹಿ ಎಲ್ಲ ಶರೀರಗಳಲ್ಲಿ ಇದ್ದಂತಹ ಇವನು ಆತ್ಮ. ಐ ರಿಪೀಟ್, ಹುಟ್ಟಿನಲ್ಲಿಯೂ ಸಾವಿನಲ್ಲಿಯೂ ಹೋಗುವಿಕೆಗಳಲ್ಲಿಯೂ ಬರುವಿಕೆಗಳಲ್ಲಿಯೂ ಅನೇಕಾನೇಕ ಸಹಸ್ರಾರು ಕರ್ಮಗಳಲ್ಲಿ ತೊಡಗುವಿಕೆಗಳಲ್ಲಿಯೂ ಕೂಡ ಸ್ಥಿತವು, ಶರೀರೇಶು ಸ್ಥಿತವು, ಶರೀರದಲ್ಲಿ ಇದ್ದಂತಹ ಇವನು ಅಂತೆಯೇ ಇರುತ್ತಾನೆ. ಈ ಶರೀರದಲ್ಲಿ ಇವನು ಕುಂಬಾರನಾಗಿದ್ದಾದ್ರೆ ಕುಂಬಾರನಾಗೇ ಇರ್ತಾನೆ, ಆ ಶರೀರದಲ್ಲಿ ಕಂಬಾರನಾಗ್ಲಿಕ್ಕೆ ಹೋಗೋದಿಲ್ಲ. ಅನ್ಲೆಸ್ ಇಟ್ ಈಸ್ ಎ ಭೂತಾಷ್ಟು ಆರ್ ಎ ಪಿಶಾಚಾಷ್ಟು, ಪಿಶಾಚಷ್ಟರೊಳಗೆ ಏನಾಗ್ತದೆ, ಅಲ್ಲಿ ಇದ್ದಾರೆ ಸಾಲಿಗ್ರಾಮ ಅಂತ ವಿವೇಕಾನಂದನ ಭೂತ ಪೆನ್ನೊಳಗು, ಒಬ್ಬನಿಗಾದ್ರೆ ತಲೆ ಇದೆಯಾ, ಮತ್ತೊಂದು ಮ್ಯಾಗಜಿನ್ ವಿವೇಕ ಸಂಪದ ನಿಮ್ಮದೇ ಸಾಲಿಗ್ರಾಮ, ಇವ್ರದ್ದು ಸಾಲಿಗ್ರಾಮ, ಇವ್ರದ್ದು ಒಂದು ನಮೂನೆ ಆ ಕಡೆಗೆ ಅವ್ರ ಅದ್ರ ಲಾಜಿಕ್ ಬೇಡ, ಅದಕ್ಕೆ ಕೇಳ್ರಿ ಲಾಜಿಕ್ ಅಂದ್ರೆ ಏನು ಹೇಳ್ತೀನಿ. ಅವ್ರು ಏನೋ ಬರೀ ಕೂತ್ಕೊಂಡ್ರು ಅಂತ ವಿವೇಕಾನಂದ ಒಳಗೆ ಬಂದ್ಬಿಡ್ತಾನಂತ ಪೆನ್ನೊಳಗೆ ಬಂದ್ಬಿಟ್ಟರೆ ಆ ವಿವೇಕಾನಂದ ಬರೀತಾನಂತೀನಲ್ಲ, ನಾನು ದಾಸರ ದಾಸರ ದಾಸರ ದಾಸರ ದಾಸನಪ್ಪ, ಅವ್ನು ಏನು ಬರೆಸ್ತಾನೋ ಅದನ್ನು ಬರೆದು ಕೊಡ್ತೀನಿ ಅಂತ. ನನ್ನ ದಿಸ್ ಆಲ್ಸೋ ಓಕೆ, ಬಟ್ ಪ್ರಶ್ನೆ ಅದಲ್ಲ, ವಿವೇಕಾನಂದ ಪಿಶಾಚಿ ಯಾವಾಗ ಅದು ಇದಕ್ಕೆ ಸ್ವಾಮಿ ಪುರುಷೋತ್ತಮಾನಂದ ಎಂಡೋರ್ಸ್ಮೆಂಟ್, ಆಹಾ ನಮಗೆ ಯಾರಿಗೂ ಸಿಗದೆ ಇದ್ದ ಸೌಭಾಗ್ಯ ಈ ಡಾಕ್ಟರ್ ಸಿಕ್ಕಿ, ಇಂತಹ ಸೌಭಾಗ್ಯ ಎಂಡೋರ್ಸ್ಮೆಂಟ್. ಇಮೋಷನ್ಸ್ ಅಟ್ ಒನ್ ಸೈಡ್, ಐ ಹ್ಯಾವ್ ಡ್ಯೂ ರೆಸ್ಪೆಕ್ಟ್ ಫಾರ್, ಲಾಜಿಕ್ ಇಸ್ ಅನದರ್ ಸೈಡ್, ವೇದಾಂತ ಇಸ್ ಅನದರ್ ಸೈಡ್, ಡ್ಯೂ ರೆಸ್ಪೆಕ್ಟ್ ಫಾರ್ ದಟ್. ಡೋಂಟ್ ಮಿಕ್ಸ್ ಬೋತ್. ನೀನು ಹೋಗಿ ದೇವರಲ್ಲಿ ಕೂತ್ಕೊಂಡು ದೇವರ ಹಾಡನ್ನು ಹಾಡುವಾಗ ಕಣ್ಣಾಗಿ ನೀರು ತೆಗೆದ ನಿಜ ಜೊತೆ ನಾನು ಕಣ್ಣಾಗಿ ನಿಂತೀನಿ, ಬಟ್ ಡೋಂಟ್ ಪ್ರೂವ್ ಇಟ್ ಲಾಜಿಕ್. ನಿನ್ನ ಕಣ್ಣೀರನ್ನು ಲಾಜಿಕಲಿ ಪ್ರೂವ್ ಮಾಡ್ತೀಯ ಕೋತಿ? ಮಾತಾಜಿ ಚಂದನಾಗ್ತಾರೆ, ಮಾತಾಜಿ ನೀವು ಲಾಜಿಕಲಿ ಹೇಳು ನಮಗೆ. ಜನ ತಮ್ಮ ಮನೋಭಾವನೆಗಳನ್ನ ಲಾಜಿಕ್ ನಲ್ಲಿ ತರೋ ಪ್ರಯತ್ನ ಮಾಡ್ತಾರೆ, ರಾಂಗ್. ಸಿದ್ಧಾಂತ ಸಿದ್ಧಾಂತ, ತರ್ಕ ತರ್ಕ, ಅನುಭವ ಅನುಭವ, ಭಾವನೆಗಳು ಭಾವನೆಗಳು, ಅನಿಸಿಕೆಗಳು ಅನಿಸಿಕೆಗಳು. ಬೇಕಾದ್ರೆ ನೀವು ಸಪೋರ್ಟ್ ತಗೊಳ್ಳಿ. ವೇದಾಂತದ ವಿಚಾರಗಳನ್ನು ಹೇಳ್ತಾ ಇರುವಾಗ ಬುದ್ಧಿ ಕ್ಲಿಯರ್ ಆದಂಗೆ ಅನಿಸ್ತದೆ. ನಿನ್ನ ಒಬ್ಬ ಹೆಣ್ಮಗಳು ಬಂದು ಏನೇನೋ ನಮ್ಮ ಜೀವನ ಬಗ್ಗೆ ಅಂದ್ಕೊಂಡಿದ್ದೀವಿ, ಎಲ್ಲ ದೊಡ್ಡ ಲೋಡ್ ಇಳಿಸಿದಂಗೆ ಆಯಿತು. ಹೌದಮ್ಮ, ಮಿಥ್ಯಾನ ಶಬ್ದದ ತಿಳುವಳಿಕೆನ ಹಾಗಿದೆ, ಜನ ಆ ತಿಳುವಳಿಕೆಯನ್ನು ಯಾರು ಪಡ್ಕೊಂಡು ಪ್ರಯತ್ನ ಮಾಡೋದು. ಇದು ಏನು ನೀನು ಈಗ ಬಂದು ಹೇಳ್ತಾ ಇದೀಯಾ? ಹೇಳಿದೆ ನಾನು, ಏನೇನಾದ್ರೂ ಹೇಳ್ತಾ ಇದೆಯಾ, ಇದು ಇಮೋಷನಲ್ ಭಾವನಾ ಪರವಶವಾಗಿ ಹೇಳ್ತಾ ಇದೆಯಾ, ಇದು ಗಟ್ಟಿಯಾಗಬೇಕು. ಈ ನಿಮ್ಮ ಆಶೀರ್ವಾದ ಇಲ್ಲ, ನನ್ನ ಆಶೀರ್ವಾದ ಗಟ್ಟಿಯಾಗುವುದಿಲ್ಲ. ಇದು ಶ್ರವಣ, ಮನನ, ನಿರ್ಧ್ಯಾಸನ, ಸತತವಾಗಿ ನೀನು ಅಧ್ಯಯನ ಮಾಡಬೇಕು ಅಂದರೆ ಗಟ್ಟಿಯಾಗುತ್ತೆ. ಹಂಗೆ ನಾವು ಗೈಡ್ ಮಾಡಬೇಕಾದ ಸುತ್ತ ಅದು ಕೆಟಗರಿ ಏನು, ಆ ಕೆಟಗರಿ ಇಟ್ಟು ತೋರಿಸ್ಬೇಕು. ಈ ಕೆಟಗರಿ ಸೇರಿದ್ದು ಇದು, ಈ ಕೆಟಗರಿ ಸೇರಿದ್ದು. ಜನ ಅರ್ಥ ಮಾಡ್ಕೊಳ್ತಾರೆ, ಈಗಿನ ಜನ ತುಂಬ ಲಾಜಿಕಲ್ ಇದ್ದಾರೆ. ಆದರೆ ಅವ್ರಿಗೆ ಹೇಗೆ ಹೇಳಬೇಕು ಹಾಗೆ ನಾವು ಹೇಳಬೇಕು. ಇನ್ನೊಂದ್ರೆ ಬಾಲ ತಿಳ್ಕೊಂಡು ಹೋಗ್ಬೇಕು, ಒಂದು ಎರಡು ನಿಮಿಷ ಬಾಲ ಆಡಿಸ್ತಾರೆ. ನಾನು ಹೆಡಿಯಂತೂ ಇಲ್ಲಲ್ಲ, ಇಟ್ಸ್ ವೆರಿ ಸಿಂಪಲ್. ಅದಕ್ಕೆ ಕ್ಲೀನ್ ಆಗಿ ಹೇಳ್ತಾರೆ, ಯಾವ ಈ ಪ್ರಕಾರವಾದಂತಹ ಶರೀರ, ಈ ಶರೀರ ಎಕ್ಸ್ ಅಂತ ಇಟ್ಕೊಳ್ಳಿ, ಇಂಥ ಒಂದು ಜನ್ಮವನ್ನು ಐತಿ ಅಂತ ಶರೀರ, ಈ ಶರೀರೇ ಆತ್ಮಸ್ಥಿತ. ಓಕೆ, ಆತ್ಮನೇ ಈ ಶರೀರದಲ್ಲಿ ಇದ್ದಾನೆ. ಹೇಗಿದ್ದಾನೆ? ಮರಣೇ ಮರಣವತ್, ಸಂಭವೇ ಸಂಭವವತ್. ಅದರಂತೆಯೇ ಇರ್ತಾನೆ, ಆದರೆ ಅದಾಗಿರುವುದಿಲ್ಲ. ದ್ಯಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಅದನ್ನು ಅವ್ರು ಮೆನ್ಷನ್ ಮಾಡಿಲ್ಲ. ವಿವಕ್ಷ ಅದು, ಆಕಾಶೇನ ಅವಿಲಕ್ಷಣ. ವಿಲಕ್ಷಣ ಅಂದರೆ ಬೇರೆ, ಅವಿಲಕ್ಷಣ ಅದರಂತೆಯೇ. ಮಬ್ಬಿದ್ದಾಗ ಆಕಾಶ ಹೇಗಿರೋದು? ಮಬ್ಬಿನಂತೆಯೇ. ಧೂಳಿದ್ದಾಗ ಧೂಳಿನಂತೆಯೇ. ಆದರೂ ಕೂಡ ಆಕಾಶಕ್ಕೆ ಇವ್ಯಾವ ಅಂಟಿಕೊಂಡು. ಹಾಗೆ ಆತ್ಮ ಈ ಶರೀರದಲ್ಲಿ ಇದ್ದಾಗ್ಯೂ ಕೂಡ ಅವನು ಇವು ಎಲ್ಲವುಗಳ ಭಾವಗಳಲ್ಲಿ ಅವುಗಳವುಗಳಂತೆ ಇದ್ದಾನೆ. ವಿಲಕ್ಷಣನಾಗಿಲ್ಲ, ನ ಅವಿಲಕ್ಷಣ, ಬಿಟ್ಟುಕೊಟ್ಟು ಬೇರೆ ಇಲ್ಲ, ಅವನು ಅಲ್ಲೇ ಇದ್ದಾನೆ. ಗೊತ್ತಲ್ಲ, ಅದರಂತೆ ಇದ್ದಾನೆ. ಹೆಂಗೆ ಒಂದು ಗ್ಲಾಸ್ನಲ್ಲಿ ಟ್ಯೂಬ್ನಲ್ಲಿ ನೀರು ಹಾಕಿದಾಗ ನೀರು ಟ್ಯೂಬ್ನಂತೆ ಇರ್ತದೆ, ಅಲ್ಲೇ ನಿಮಗೆ ತಂಬಿ ಅಂತ ಕಾಣಂಗಿಲ್ಲ. ಆ ಶರೀರದಲ್ಲಿ ಆ ನೀರು ಆ ಶರೀರದಂತೆಯೇ ಕಾಣುತ್ತದೆ. ಆ ಬಣ್ಣ ಹಾಕಿದಾಗ ಆ ಬಣ್ಣದಂತೆಯೇ ಕಾಣುತ್ತದೆ, ಆದರೆ ನೀರು ಬಣ್ಣ ಆಗಿಲ್ಲ. ಆ ಟ್ಯೂಬ್ನಂತೆ ಕಾಣಿಸ್ತದೆ, ನೀರು ಟ್ಯೂಬ್ ಆಗಿಲ್ಲ. ಅದೇ ಕ್ಲೀನಾಗಿ ಆಕಾಶೇನ ಅವಿಲಕ್ಷಣ. ವಿಲಕ್ಷಣ ಅಂದ್ರೆ ಬೇರೆ, ಅವಿಲಕ್ಷಣ ಅಂದ್ರೆ ಅದರಂತೆಯೇ. ಭಾಷ್ಯ 146. ಘಟಾಕಾಶ ಘಟಾಕಾಶ ಜನ್ಮ ಜನ್ಮ ನಾಶ ನಾಶ ಗಮನ ಗಮನ ಆಗಮನ ಸ್ಥಿತಿವತ್ ಆಗಮನ ಸ್ಥಿತಿವತ್ ಸರ್ವ ಶರೀರೇಷು ಸರ್ವ ಶರೀರೇಷು ಆತ್ಮನಃ ಆತ್ಮನಃ ಜನ್ಮ ಮರಣಾದಿಹಿ ಜನ್ಮ ಮರಣಾದಿಹಿ ಆಕಾಶೇನ ಆಕಾಶೇನ ಅವಿಲಕ್ಷಣಃ ಅವಿಲಕ್ಷಣಃ ಪ್ರತ್ಯೇತವ್ಯಃ ಇತ್ಯರ್ಥಃ ಪ್ರತ್ಯೇತವ್ಯಃ ಇತ್ಯರ್ಥಃ ಆಕಾಶೇನ ಅವಿಲಕ್ಷಣಃ ಯಥಾ ತಥಾ ಯಥಾ ದೃಷ್ಟಾಂತ ಹೋಗ್ತದೆ ತಥಾ ದ್ರಾಷ್ಟಾಂತ ಅವೆರಡು ಶಬ್ದ ನೀವು ಅಧ್ಯಾಹಾರ ಮಾಡ್ಕೋಬೇಕು ಆದೇಶ ಅಂತೊಂಬರ್ಬೇಕು ಎರಡು ಶಬ್ದ ಸಲ ಹೋಗಿ ಕಾಳಜಿಯಿಂದ ವಾಪಸ್ ಬಂದ್ಬಿಡಪ್ಪ ಅಂತ ನಾ ಹೇಳ್ಬೋದು. ಏನು ಮಾಡ್ತೀನಿ? ಹೋಗ್ಬಾ ಹೋಗು ಅಂದ್ರೆ ಹೋಗಿ ಕಾಳಗಿ ಮುರ್ಕೊಂಡು ಬಂದ್ರು ಚಿಂತೆ ಎಲ್ಲ ಹೋಗ್ಬಾ ಹೋಗು ಅಂತ ಅರ್ಥ. ಹೋಗು, ಕಾರ್ಯವನ್ನು ಪೂರೈಸಿ ಯಶಸ್ವಿಯಾಗಿ ನೀನು ಸೇಫ್ ಆಗಿ ಬಾ. ಇಷ್ಟೆಲ್ಲ ಹೇಳ್ತೇನೆ ನಾನು, ಹೇಳ್ತದೆ ಹೋಗಿ ಬಾ ಹೋಗಿ ಬಾ ಅಂತ ಹೇಳಿದಾಗ ಅದರೊಳಗೆ ಇವೆಲ್ಲ ಏನು ಬರ್ತವೆ, ಇವು ವಿವಕ್ಷ. ಇಲ್ಲಿ ನಾವೇನು ತರ್ತೇವೆ ಇಲ್ಲಿ ಯಥಾ ತಥ. ಯಥ ಯಾರಿಗೆ ಹೋಗ್ತದೆ? ದೃಷ್ಟಾಂತಕ್ಕೆ. ತಥ ಯಾರಿಗೆ ಹೋಗ್ತದೆ? ದ್ರಾಷ್ಟಾಂತಕ್ಕೆ. ದೃಷ್ಟಾಂತ ಅಂದರೆ ಉದಾಹರಣೆ. ದ್ರಾಷ್ಟ ಅಂತ ಅಂದ್ರೆ ಏನನ್ನು ಸಿದ್ಧ ಮಾಡಬೇಕಾಗಿದೆ ಅದು ದ್ರಾಷ್ಟ. ಅರ್ಥಮಾನಿಂದ ಕಾಲಿದ ಅವಾಗ ಕಾಲಿದ ಅಂದ್ರೆ ಕಾಯಿಂದಿ ಅನ್ಬೇಕ ಅರ್ಥಮಾಯಿಂದ ಮರಿ ಈ ಕಡೆ ಕಾಯಿಂದ ಕೊಚ್ಚಿಂದಿ ಕಾಲೇದ ಆಯುರ್ವೇದ ಅನ್ಬೇಕು. ಈಗ ನಾವೇನ್ ಸಿದ್ಧಾರ ಇದು ಲಾಜಿಕಲ್ ಸಿದ್ಧಾರ ಇದ್ರೊಳಗೆ ಏನಾದ್ರೂ ಉತ್ತರ ಸಿಕ್ತಾ ಅದು ಲಾಜಿಕಲ್ ನಿರ್ಣಯ. ಇದು ಉತ್ತರ ಸಿಗೋದಿಲ್ಲದಕ್ಕೆ ಭಾಷಾ ಇದೆ, ಭಾಷಾ ನಿಯಮಗಳು ಇದ್ರೂ ಇರ್ಬೋದು ವ್ಯವಹಾರ ಅಂದ್ರ ಘಟ ಆಕಾಶ ಜನ್ಮ ಕೇಳ್ಕೊ ಚಂದದೆ ಘಟಾಕಾಶದ ಜನ್ಮ ಘಟಾಕಾಶದ ಮರಣ ನಾಶ ಘಟದಲ್ಲಿ ಆಕಾಶ ಬರುವಿಕೆ ಘಟವು ಒಡೆದೋದ ಮೇಲೆ ಆಕಾಶವು ಹೋಗುವಿಕೆ ಇವೆಲ್ಲವೂ ಆಕಾಶದ ಬರುವಿಕೆ ಹೋಗುವಿಕೆಗಳೆಲ್ಲವೂ ಸತ್ಯವೇ. ಜನ್ಮ ನಾಶ ಗಮನ ಆಗಮನ ಎಲ್ಲವೂ ಕೂಡ ಬರೀ ವ್ಯಾವಹಾರಿಕವಾಗಿ ಶಬ್ದಗಳನ್ನು ಪ್ರಯೋಗ ಮಾಡಿದ್ರು ಕೂಡ ಆತ್ಮ ಸ್ಥಿತಿವತ ಆತ್ಮನ ಹೇಗಿದ್ದಾನೋ ಹಾಗೇ ಇದ್ದಾನೆ. ಹಾಗೆಯೇ ಆತ್ಮ ಅಂದರೆ ಆಕಾಶ, ಆಕಾಶ ಹೇಗಿದೆಯೋ ಯಥ ಆಕಾಶ ಹೇಗಿದೆಯೋ ಹಾಗೇ ಇದೆ. ತಥಾ ಸರ್ವ ಶರೀರೇಶು ಆತ್ಮನಃ ಘಟದಲ್ಲಿ ಆಕಾಶದ ಘಟಾಕಾಶ ಹುಟ್ಟುವಿಕೆ ಆ ಘಟಾಕಾಶವು ಘಟದಲ್ಲಿ ತನ್ನ ಇರುವಿಕೆಯನ್ನು ಕಳೆದುಕೊಳ್ಳುವಿಕೆ ಘಟ ಒಡೆದಾಗ ಘಟ ಹುಟ್ಟಿಕೊಂಡಾಗ ಘಟಾಕಾಶ ಪ್ರವೇಶವಾಗ್ತದೆ ಘಟ ಒಡೆದಾಗ ಘಟಾಕಾಶ ಅಲ್ಲಿಂದ ಹೊರಟು ಹೋಗ್ತದೆ. ಹೌದಾ? ಅದು ಹೇಗೆ ಯಥಾತಥ ಅದೇ ಪ್ರಕಾರ ಉಪಾಧಿಯು ಲಭ್ಯವಾದಾಗ ಆತ್ಮ ಹುಟ್ಟುತ್ತಾನೆ ಉಪಾಧಿಯು ನಾಶವಾದಾಗ ಆತ್ಮ ನಾಶವಾಗ್ತಾನೆ. ಅದು ಹೇಗೆ ನಾವು ವ್ಯಾವಹಾರಿಕವಾಗಿ ಪ್ರಯೋಗ ಮಾಡ್ತೀವಿ ಹಾಗೆ ಇಲ್ಲಿಯೂ ಕೂಡ ವ್ಯಾವಹಾರಿಕವಾಗಿ ಪ್ರಯೋಗವಾಗಿದೆ. ಏನು? ಗಮನ ಆಗಮನ ಆತ್ಮನ ಹೋಗುವಿಕೆ ಬರುವಿಕೆಗಳು ಅಲ್ಲಿ ಹೇಗೆ ಆಕಾಶದ ಹೋಗುವಿಕೆ ಬರುವಿಕೆಗಳು ಹಾಗೆ ಇಲ್ಲಿ ಕೂಡ ಆತ್ಮನ ಹೋಗುವಿಕೆ ಬರುವಿಕೆಗಳು ಜೀವಾತ್ಮ ಹುಟ್ಟಿಕೊಂಡ ಅನ್ನುವಂಥ ಭಾವಗಳನ್ನು ಜನ್ಮ ಮರಣಾದಿಗಳನ್ನು ಸೇರಿಸ್ತೀವಿ. ಆಕಾಶೇನ ಅವಿಲಕ್ಷಣ ಪ್ರತ್ಯೇತವ್ಯ ಇತ್ಯರ್ಥ. ಆಕಾಶ ಹೇಗೆ ಅದು ಅವಿಲಕ್ಷಣ ಅಂದರೆ ಬೇರೆ ಆಗೋದಿಲ್ಲ, ವಾಸ್ತವಿಕ ಅಂಶದಲ್ಲಿ ಬೇರೆ ಆಗೋದಿಲ್ಲ. ವಾಸ್ತವಿಕ ಅಂಶ ಅಂದ್ರೆ ಏನು? ಈಗ ಎಲ್ಲಿದೆ ಘಟ? ವಾಸ್ತವಿಕತೆ ಹೊಂದೋದಿಲ್ಲ. ಹೇಗಂತಂದ್ರೆ ಈ ಘಟದಲ್ಲಿ ಇಲ್ಲಿ ಆಕಾಶ ಇದೆ, ಇದು ಘಟಾಕಾಶ ಅನ್ಸುತ್ತೆ. ಈಗ ಘಟಾಕಾಶ ತ್ರಿಕಾಲ ಸತ್ಯವೇ? ಯಾವುದು ತ್ರಿಕಾಲ ಸತ್ಯ ಅಲ್ಲವೋ ಅದು ಆಗ ಮಾತ್ರ ಇದ್ದಂಗಿರ್ತದೆ ಅಂತಾಯ್ತು. ಹಾಗಾದ್ರೆ ಘಟಾಕಾಶ ಏನಿದು? ಘಟಾಕಾಶದಂತೆ ಪಟಾಕಾಶ ಏನು? ಪಟಾಕಾಶದಂತೆ ಮಠಾಕಾಶ ಏನು? ಮಠಾಕಾಶದಂತೆ ಜೀವಾತ್ಮ ಹುಟ್ಟಿದಂದ್ರೇನು? ಹುಟ್ಟಿದನಂತೆ ಇದ್ದನಂತೆ ಸತ್ತನಂತೆ. ದಿನಕ್ಕೆ 10 ಸಲ ಸತ್ಯ ಸಾವು ಮರಣ ಅವು ಮಾತಾಡ್ತಾ ಇದ್ರೆ ಮರಣದ ಬಗ್ಗೆ ಭಯನೇ ಇರೋದು. ನಾವು ಅದನ್ನ ಮಾತಾಡಿದ್ರು ಅದಕ್ಕೆ ಎವ್ರಿ ಸೆಕೆಂಡ್ ಭಯ ಬರ್ತದೆ. ನಾವೇನ್ ನೋಡಿಲ್ಲ, ನಮ್ಮ ಅಜ್ಜ ಸ್ವಾಮೀಜಿ ಹೇಳ್ತಿರ್ತಾರೆ, ನಾವು ಕಣ್ಣಿಂದ ನೋಡಿಲ್ಲ, ಅವ್ರು ಹೇಳ್ತಿರ್ತಾರೆ. ನಮ್ಮ ಒಂದು ಅಷ್ಟೇ, ನಮ್ಮಪ್ಪನಿಗೆ ಹಠ ಬಹಳ ಇತ್ತು, ಭಾರಿ ಹಠ. ಶೋ ಹೆಂಗೆ ಕಷ್ಟದ ಅನ್ನೋದು ತಿಳ್ಕೊಬೇಕಾಯ್ತು. ಆಮೇಲೆ ಹಿಂಗೆ ಚೋಳನ ಇಟ್ಟರು, ಅದು ಬರ್ತಿತ್ತು ಇಲ್ಲಿ ಕಷ್ಟ ಹಿಂಗೆ ಹೇಳ್ತಿದ್ರು. ಅದು ಬೊಬ್ಬೆ ಹೊಡೆಯೋಷ್ಟು ನೋವು ಸುಮ್ಮನೆ ಅನುಭವಿಸ್ತಿದ್ರು. ಓ ಇಷ್ಟೇನಾ, ಅದು ಒಂದು ಬಿಟ್ಟು ನಾಲ್ಕು ಸಲ ಕಚ್ಚಿಸ್ಕೊಂಡು ಓ ಇಷ್ಟೇನಾ ಅಂತ ನಿರ್ಣಯ ಮಾಡಿ. ಹಬ್ಬ ಅನುಭವ ನಿರ್ಣಯ ಪ್ರಾಕ್ಟಿಕಲ್. ಅದು ನಾ ಹೇಳಿದ್ರು ಭಯ ಎಲ್ಲಿವರೆಗೂ, ನಾವೆಲ್ಲರಿಗೂ ಭಯ ಬೀಳ್ತಾರೋ ಅಲ್ಲಿವರೆಗೂ ಭಯ. ತಿನ್ನೋರು ಯಾರು ಬೇಕಿದ್ರಿ ಅವ್ರನ್ನ ತಿಂಡಿ ಬರ್ಬಾರ್ದು. ತಿನ್ನೋರು ಯಾರು ಬೇಕಿದ್ದೀರಿ ಅವ್ರನ್ನ ತಿಂಡಿ ಬರ್ಬಾರ್ದು. ತಿನ್ನೋರು ಯಾರು ಸ್ಟ್ರಾಂಗ್ ಇರ್ತೀರಿ ಅವ್ರು ಬರ್ಬೇಕು. ನಾಲ್ಕು ಮಂದಿ ಒಳಗೆ ನೀವಂತೂ ತಿಂತೀರಪ್ಪ, ಏನು ಪ್ರಾಬ್ಲಮ್ ಇದೆ ಹೆಂಗೆ ಹಾಂ ಅವ್ರು ಬಡಿಸೋದ ಹಕ್ಕು ಪುರಿ. ಓಯ್ ಸುಜಾತ ಮಾತಾಡಿ ಸ್ವಲ್ಪ ಸರಿ. ಓಂ ಹೌದ್ರಿ ಗುರು ಬ್ರಹ್ಮ ಗುರು ವಿಷ್ಣು ಹೇಳ್ತಾರ ಹಂಗೆ. ಹಾಂಜಿ ಆರಾಮ್ಸಿ ಆರಾಮ್ಸಿ ಆರಾಮ್ಸಿ. ವಾ ಕ್ಯಾಬ್ ಕ್ಯಾಬ್ ಆಗ್ತದೆ ಕ್ಯಾಬ್ ಆಗ್ತದೆ. ಹಮ್ ಖುದ್ ನೀ ಬಡಿಸತ್ತೆ ಆ ಬಡ್ದಲ್ಲಿ 83 ವರ್ಷ 87 ಆಪ್ಕಾ ಉಮ್ರ ಆಪ್ಕಾ ಉಮ್ರ ಆಪ್ಕಾ ಉಮ್ರ 90 ಮೂರು ದಿವಸದ 90,000 ಹಾ ಸಿರ್ಫ 10 ಬಾಕಿ ಹೈ ಔರ್ 10 ಬಾಕಿ ಹೈ ಕರ್ ದೇಂಗೆ ಹಾ ಏಕ್ ಘಂಟೆ ಸಮಯ ಕರ್ ಕೆ ಆ ಗಯಾ ಹಾ ಸಮಯ ಈ ಗಂಟ ಜಪ್ ಮಂದಿರ ಮಂದಿರ ಅಕೇಲೆ ಆಗಿ ಅಕೇಲೆ ಅಕೇಲೆ ಆಗಲೆ ಅಕೇಲೆ ಆಯ ಕ್ಯಾ ಪಕ್ಕ ಮರಣೇ ಸಂಭವೇ ಚೈವ ಗತಿ ಆಗಮನಯೋ ಅಪಿ ತಿತೋ ಸರ್ವ ಶರೀರೇಶು ಅಹೇ ಆಕಾಶೇನ ಅವಿಲಕ್ಷಣ ಯಥಾ ತಥಾ. ಆಕಾಶೇನ ಅಲ್ಲಿರುವಂತಹ ಆಕಾಶವು ಹೀಗೆ ವಿಲಕ್ಷಣ ಅಂದರೆ ಬೇರೆ ಅಲ್ಲದೇ ಇರ್ತದೆಯೋ ಹಾಗೆ ಇಲ್ಲಿ ಕೂಡ ಹೇಗೆ ಶರೀರ ಇದೆಯೋ ಹಾಗೆ ಆತ್ಮ ಕಾಣ್ತದೆ. ಅವಿಲಕ್ಷಣ ಸಂಘಾತ ಸ್ವಪ್ನವತ್ ಸರ್ವೇ ಸಂಘಾತ ಸ್ವಪ್ನವತ್ ಸರ್ವೇ ಆತ್ಮ ಮಾಯಾ ವಿಸರ್ಜಿತಾಃ ಆತ್ಮ ಮಾಯಾ ವಿಸರ್ಜಿತಾಃ ಅಧಿಕ್ಯೇ ಸರ್ವಸಾಮ್ಯೇವ ಅಧಿಕ್ಯೇ ಸರ್ವಸಾಮ್ಯೇವ ನೋಪಪತ್ತಿರ್ಹಿ ವಿದ್ಯತೆ ನೋಪಪತ್ತಿರ್ಹಿ ವಿದ್ಯತೆ ಸಂಘಾತ ಸ್ವಪ್ನವತ್ ಸರ್ವೇ ಸಂಘಾತ ಸ್ವಪ್ನವತ್ ಸರ್ವೇ ಆತ್ಮ ಮಾಯಾ ವಿಸರ್ಜಿತಾಃ ಆತ್ಮ ಮಾಯಾ ವಿಸರ್ಜಿತಾಃ ಅಧಿಕ್ಯೇ ಸರ್ವಸಾಮ್ಯೇವ ಅಧಿಕ್ಯೇ ಸರ್ವಸಾಮ್ಯೇವ ನೋಪಪತ್ತಿರ್ಹಿ ವಿದ್ಯತೆ ನೋಪಪತ್ತಿರ್ಹಿ ವಿದ್ಯತೆ. ಆಫ್ಟರ್ ಆಫ್ಟರ್ ಆಲ್ ಏನಪ್ಪ ಇದು ಹುಟ್ಟು ಸಾವು ಬರೋದು ಹೋಗೋದು ಏನಿದು ಅಂತ ಹೇಳ್ತಾರೆ ಸ್ವಪ್ನವತ್. ಸ್ವಪ್ನವತ್ ಏನಾಗ್ತದೆ? ಸ್ವಪ್ನವತ್ ನಾವು ರಾಜ ಅಥವಾ ಒಬ್ಬ ದರಿದ್ರ ಭಿಕ್ಷುಕ. ಈಗ ಸ್ವಪ್ನದಲ್ಲಿ ಯಾರು ಹುಟ್ಕೊಂಡ್ರು? ದರಿದ್ರ ಭಿಕ್ಷುಕ. ಈ ದರಿದ್ರನ ಹುಟ್ಟು ಎಚ್ಚರಾದ್ಮೇಲೆ ದರಿದ್ರ ಆಗಿರ್ತದ? ಸಿಂಪಲ್ ಅದು. ಎಚ್ಚರಾದ್ಮೇಲೆ ದರಿದ್ರ ಆಗಿರ್ತದ? ಇಲ್ಲ. ಹಾಗಾದ್ರೆ ಆ ಹುಟ್ಟು ಏನದು? ನಾನೊಬ್ಬ ಸಾಮಾನ್ಯ ನಾರ್ಮಲ್ ಮನುಷ್ಯ, ದರಿದ್ರ ಯಾಕಾಗ್ಬೇಕದು? ನಾನೊಬ್ಬ ಸಾಮಾನ್ಯ ಮನುಷ್ಯ ಜಾಗೃತದಲ್ಲಿ, ಓಕೆ ಫೈನ್, ಸ್ವಪ್ನದಲ್ಲಿ ನಾನು ದರಿದ್ರನಾದ್ರು ಅದೇನದು? ನಾನೇ ತಾನೇ ಆದದ್ದು. ಈ ಸ್ವಪ್ನದ ಒಬ್ಬ ದರಿದ್ರ ನಾನು, ಇವನು ಸ್ವಪ್ನ ಮಾತ್ರವೇ ವಿನಃ ಸತ್ಯ ಅಂತ. ಓಕೆ, ಈ ಮಜಾ ನೋಡಿ. ಎಚ್ಚರದ ಸಾಮಾನ್ಯ ನಾನು, ಇವನು ಎಚ್ಚರದ ಸಾಮಾನ್ಯ ನಾನು ಮಾತ್ರ, ಇವನು ನಿಜವಾಗಿಯೂ ಸಾಮಾನ್ಯ ನಾನಲ್ಲ. ಆದರೂ ನೀನು ಸ್ವಪ್ನದ ದರಿದ್ರ ನಾನುವಿನಲ್ಲಿ ಬಂದು ಸೇರಿಕೊಂಡೆ ಇಲ್ಲೋ, ಅದು ಸ್ವಪ್ನದ ಸೇರಿಕೊಳ್ಳುವಿಕೆ ವಿನಃ ಅದು ವಾಸ್ತವಿಕತೆ ಅಲ್ಲ ಅನ್ನೋದನ್ನು ನಾನು ನಿಮಗೆ ಬ್ರೈನ್ ವಾಶ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಸ್ವಪ್ನ ಸಾರ್ವತ್ರಿಕ ಅನುಭವ, ಆ ಅನುಭವದಲ್ಲಿ ಗುರುತಿಸ್ರಿ. ಏನೇನೋ ಆಗ್ತೀವಿ, ನಾನಾ ಪ್ರಕಾರವಾದ ಹುಟ್ಟುಗಳು, ನಾನಾ ಪ್ರಕಾರವಾದ ಸಾವುಗಳು, ನಾನಾ ಪ್ರಕಾರವಾದ ಆಗಮನ ನಿರ್ಗಮನಗಳು, ಓಡ್ತೀವಿ, ಬೀಳ್ತೀವಿ, ಕೂಗಾಡ್ತೀವಿ, ಹಾರಾಡ್ತೀವಿ, ಭಯ ಬೀಳ್ತೀವಿ, ನಗ್ತೀವಿ, ಖುಷಿ ಪಡ್ತೀವಿ, ಕುಣಿದಾಡ್ತೀವಿ, ಇವೆಲ್ಲಕ್ಕೂ ಎಷ್ಟು ಸತ್ಯತೆ ಇದೆ? ಇವಕ್ಕೆಲ್ಲಕ್ಕೂ ಇವೆಲ್ಲಕ್ಕೂ ಎಷ್ಟು ಸತ್ಯತೆ ಇದೆ? ಇವು ಯಾವುದಕ್ಕೂ ಪಾರಮಾರ್ಥಿಕ ಸತ್ಯತೆ ಇಲ್ಲ. ಆಧ್ಯಾತ್ಮಿಕ ಸತ್ಯತಾನೂ ಇಲ್ಲ, ವ್ಯಾವಹಾರಿಕ ಸತ್ಯತಾನೂ ಇಲ್ಲ. ಹೇಳ್ರಿ ಮತ್ತೆ ಯಾವ ಸತ್ಯತೆ ಇದೆ ಇವಕ್ಕೆಲ್ಲ? ಸ್ವಪ್ನ ಸತ್ಯತೆ. ಇವಷ್ಟು ಸ್ವಪ್ನಕ್ಕೆ ಮಾತ್ರ ಸೀಮಿತವೇ ವಿನಃ ವ್ಯವಹಾರಕ್ಕೂ ಅಲ್ಲ, ಆಧ್ಯಾತ್ಮಕ್ಕೂ ಅಲ್ಲ, ಪಾರಮಾರ್ಥಿಕಕ್ಕೂ ಅಲ್ಲ. ಯಾವ ಯಕ್ಕಶ್ಚಿತ ಕ್ಷುದ್ರವಾದ ಒಂದು ಸ್ವಪ್ನದ ಒಂದು ಯಾವುದು ಇನ್ಸಿಡೆಂಟ್ ಹುಲ್ ಕಡ್ಡಿಯನ್ನು ನೆಪ ಮಾಡಿಕೊಂಡು ಅಯ್ಯೋ ಹಂಗಾಗಿತ್ತ ಕನಸಿನಾಗ ಬಿಡಿ, ಇವತ್ತಿನ ಜೀವನದಾಗ ಏನೋ ನಿಮಗೊಂದು ದೊಡ್ಡ ಆಘಾತಕ್ಕಾದ ಮುಗಿತ ಒತ್ತು ವೈ ಯಾಕೆ ಮುಖ ಹಿಂಗೆ ಮಾಡಿ ಏನೋ ಆಘಾತ, ಯಾಕೆ ಸ್ವಪ್ನ ಹುಲಿ ಕಂಡಿ ಕಂಡಿ. ಇನ್ನು ಹುಟ್ಟು ಸಾವುಗಳು ಯಾವ ಲೆಕ್ಕಾಚಾರ? ಅದು ನಮಗೆ ಅಬಾಧಿತವಾದ ಸತ್ಯ ಆಗಿಬಿಟ್ಟಿದೆ. ಕನಸು ಅಂದ್ರೇನು? ವಾ ವಾ ವಾ ವಾ, ಕನಸಿನಾಗ ಹೆಣ ಕಳ್ಳಿ ಶುರು ಮಾಡ್ತಾಳು, ಎದುರಿಗಿಂದ ಬರ್ತಿತ್ತು ಹಿಂದಿನ ಎಡಗಡೆ ಬಂದಿತ್ತ ಬಲಗಡೆ ಬಂದಿತ್ತು? ಅವೆಲ್ಲ ಮತ್ತೆ ನೀವೆಲ್ಲ ಬರುತ್ತಿರುತ್ತಿಂದಿನವ್ರು ಒಂದ್ಸಲ ಕಚ್ಚೆ ಬಿಸ್ತಾ ಇತ್ತ ಪಾಪ ಅದು ಅಗ್ರಹಾರದ ಮನೆ ಫಸ್ಟ್ ಬಹಳ ಎತ್ತರ ಇತ್ತು. ಆಮೇಲೆ ಅವ್ರ ಯಜಮಾನರು ಕೂಡಿದ್ರು, ಈ ಹುಡುಗ ಅದು ಕೂತ್ಕೊಂಡು ಪೂಜೆ ನೋಡ್ತಾ ಇರ್ತಾನೆ. ಆದರೆ ಪೂಜೆ ಮಾಡಿ ಅವಕಾಶ ಕೊಟ್ಟಿದ್ದಾರೆ, ನೀವು ಉಪನಯನ ಆಗಿದ್ದೀನಿ. ಸೊ ಅವರು ಈಗ ಪೂಜೆ ಮಾಡಿ ಹಿಂದೆ ತುಳಸಿ ಕಟ್ಟಿಗೆ ಮತ್ತು ಹಸುವಿಗೆ ಪೂಜೆ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಆ ಹೊಸರ ದಾಟ್ಬಿಟ್ಟು ಕಚ್ಚಿ ಬಿಚ್ಚು ರಾಮ ರಾಮ ರಾಮ ಅಂತ ಹಾಕೋದು. ಇಟ್ಸ್ ಓಕೆ, ಫೈನ್, ನೋ ಪ್ರಾಬ್ಲಮ್. ಇವ್ರು ಕೂತ್ಕೊಂಡು ನೋಡ್ತಾ ಇದ್ದ. ಕೊನೆಗೆ ಇವನು ಉಪನಯನ ಆಯಿತು. ಉಪನಯನ ಆದಮೇಲೆ ಇವನು ಪೂಜೆಗೆ ಅವಕಾಶ ಕೊಟ್ಟು ಕಾಸ್ಟ್ಗೆ ಏನಾಗ್ಬಿಡ್ತು, ಅವರು ಸತ್ತೋದ್ರು. ಇಲ್ಲಿ ಪೂಜೆ ಮಾಡೋದು ಇವಂಗ ಬಂತು. ಒಳ್ಳೆ ಕಟ್ಟ ಮಸ್ತ ಇವಾ, ವೆರಿ ಗುಡ್. ಸೊ ಬಿಗಿಯಾಗಿ ಕಚ್ಚಿ ಹಾಕ್ಕೊಂಡೆಲ್ಲ ಮಾಡಿಕೊಂಡು ಪೂಜೆ ಮಾಡ್ದೆ. ಪೂಜೆ ಮಾಡಿ ನಾವು ಅದೇ ಹೋಗಬೇಕಲ್ಲ ಮುಂದಿನ ಪ್ರಕ್ರಿಯೆ ಆಗ್ತೀನಿ. ಹೋಗುವಾಗ ಅದು ಕಚ್ಚೆ ಬಿಚ್ಚಿದ್ರು, ಕಚ್ಚೆ ಬಿಚ್ಚಿಲ್ಲ ಅಂದ್ರೆ ಬಿಚ್ಚಿದ್ರೆ ಹೋದ್ರೆ ನಮ್ಗೆ ಕೆಲಸ ಪೂರ್ತಿ ಆದಂಗೆ ಆಗಲಿ. ಅದನ್ನು ಬಿಚ್ಕೊಂಡು ರಾಮ ರಾಮ ಅಂದ್ರೇನು, ಕಚ್ಚೆ ಬಿಚ್ಚೋದು ಇದು ಪಾರ್ಟ್ ಆಫ್ ದಿ ಪೂಜಾ. ನೂರ ಎಂಟು ಸಂಗತಿಗಳು ಈ ಥರ ಇವೆ. ನಾವು ಅದೇ ಕರ್ಮಕಾಂಡ ನಮ್ಮ ಕ್ಷೇತ್ರ ಅಲ್ಲ, ಹೀಗಾಗಿ ಆ ವಿಷಯಗಳು ನಾವು ತರಲಿಕ್ಕೆ ಹೋಗೋದಿಲ್ಲ, ಮಾತಾಡಲಿಕ್ಕೆ ಹೋಗೋದಿಲ್ಲ. ಏನೋ ಮಾಡಿಕೊಂಡು ಉಪಜೀವನ ನಡೆಸ್ಕೊಳ್ತಾ ಇದ್ದಾರೆ, ಬದುಕಬೇಕು. ಎಲ್ಲ ಮಾತಾಡಿದ್ರೆ ಹೆಂಗೆ, ನಾವು ಉಪಜೀವನಕ್ಕೆ ಮಾಡೋದಿಲ್ಲ. ಹೇಗೆ ನಾವು ಭಯ ಇಲ್ಲ, ಇದು ಉಪನಿಷತ್ ನಾ ಮಾತಾಡಿದ್ದಾದ್ರೆ ನಾನು ಉಪಜೀವನಕ್ಕಾಗಿ ನಾ ಮಾತಾಡುವುದೇ ಇದ್ದ. ಸೊ ಇರೋ ವಿಷಯಗಳು ಮಾತಾಡಿ ನಮ್ಗೆ ಯಾವ ಭಯನೂ ಇಲ್ಲ. ಏನೋ ಹಿರಿಯರು ಮಾಡ್ಯಾರ ಮಾಡ್ಯಾರ ಏನ್ ಮಾಡಬೇಕಾಗ್ತದೆ ಅದ್ರೊಳಗೆ ನಮ್ಮಂಗ ಅದ್ರ ದೂರ ಇದ್ಬಿಡೋದು ಒಳ್ಳೇದು. ನನ್ನ ತಿಳ್ಕೊಟ್ಟಿಗೆ ಇಲ್ಲವೋ ನೀವು ಅದನ್ನು ನೀವು ಮಾಡ್ಕೋತೀರಿ, ನಿಮ್ಮ ಜನರಿಂದ ದೂರ ಇದೆ. ಏನ ರಾಜ್ಕುಮಾರ್ ಹಾಡ ಜನರೇ, ಸೊ ಜನರಿಂದಾಗಿ ನಾವೆಲ್ಲ ಇದ್ದೀವಿ. ಹಿಂಗಾಗಿ ಜನರಿಂದ ನಾವು ದೂರ ಹೋಗೋದು ಬೇಡ. ಜನರ ಜೊತೆ ಏನೂ ಇಲ್ಲ ಶ್ರೀನಿವಾಸ್, ನಾನು ಐ ಹ್ಯಾವ್ ಸೀನ್ ದ ರಿಯಾಲಿಟಿ ಆಫ್ ಆಲ್ ದ ಪೀಪಲ್ಸ್. ಏನೂ ಇಲ್ಲಪ್ಪ ಅದ್ರ ಸುಮ್ಮ ಸುಮ್ಮ ಏನೇನೋ ಮಾಡ್ಬಾರ್ದು. ಅಲ್ಲಿ ಗಣಪತಿ ಪೂಜೆ ಅಂತಾರೆ, ಮಂಗ್ಯಾನ್ ಮಗ ಅಲ್ಲೊಂದು ಎರಡು ಪಂಚೆ ಇರಿಸ್ತಾನೆ. ಆ ಗಣಪತಿ ಪಂಚೆ ಬೇಕು. ಆದ್ರೆ ಇನ್ನೊಂದು ಅಂತಾರ ಅದೊಂದು ಎರಡು ಸೀರೆ ಇರುತ್ತೆ. ಏ ಇಂಥ ತಂಗಿನ ಆಗ್ಬೇಕು, ಇದೇ ಸೈಜ್ ಆಗ್ಬೇಕು, ಹಿಂದೆ ಇರಬೇಕು. ಹೌದನ್ನ ಕೇಳ್ತಾನೆ. ನಿಮಗೆ ಯಾವಾಗ ಬೇಕು ಅವಾಗ ಸುವರ್ಣ ಆರ್ತಿ ಅಕ್ಷತಾನ್ ಸಮರ್ಪಯ್ಯ ಅದು ಬೇಕಾದ್ರೆ ಹೋಗ್ಬಿಡು. ವಸ್ತ್ರ ಆಡ್ತೀರಿ ಅಕ್ಷತಾನ್ ಸಮರ್ಪಣೆ ಹಾಕೊಂಡಂಗಿಲ್ಲ. ಏನ್ ಮಾತಾಡಿದ್ರಿ, ನಮ್ಮ ಕಡೆ ಎಷ್ಟು ತರ್ಸ್ಕೊಂಡ್ರಿ, ಗೊತ್ತೇನು ನೀವು ಇಲ್ವ, ಎಷ್ಟು ಪಂಚೆ ತರ್ಸ್ಕೊಂಡ್ರಿ, ಎಷ್ಟು ಸೀರೆ ತರ್ಸ್ಕೊಂಡ್ರಿ. ನಾ ಬಿಟ್ಬಿಟ್ಟಲ್ಲ ಅದು ಗಾಯತ್ರಿ ಹೋಮ ಅದೆಲ್ಲ ಬಿಟ್ಬಿಟ್ಟಲ್ಲ. ಈಗ ರುದ್ರಾಭಿಷೇಕ ಬಂದು ಹಿಡ್ಕೊಂಡು ರುದ್ರಾಭಿಷೇಕ ಬಂದು ಹಿಡ್ಕೊಂಡು ನಾನು ಯಾಕೆ ಮಾತಾಡೋದಂತ ಅನೇಕ ಸಂಗತಿಗಳು ಹಿರಿಯರು ಮಾಡ್ಕೊಂಡು ಬಂದಾಗ ಅವರಿಗೆ ಅಗೌರವ ಮಾಡೋದು ಬೇಡ. ಬಟ್ ಇಫ್ ದೇರ್ ಈಸ್ ಅ ವೇ ದಟ್ ಇಟ್ ಕ್ಯಾನ್ ಬಿ ಸಿಂಪ್ಲಿಫೈಡ್, ಪ್ಲೀಸ್ ಸಿಂಪ್ಲಿಫೈ ಇಟ್. ಡೋಂಟ್ ಡಿಸ್ಟರ್ಬ್ ದಿ ಕಮಿಟ್ಮೆಂಟ್ ಆಫ್ ದ ಪೀಪಲ್. ಅಸ್ ಸಾಧ್ಯ ಇದ್ದರೆ ಸಿಂಪ್ಲಿಫೈ ಮಾಡಿ. ನಾನು ನಿಮಗೆ ಶಾಸ್ತ್ರಕ್ಕೆ ಅಗೌರವ ಮಾಡ್ರಿಂದ ಹೇಳೋದಿಲ್ಲ, ನಾಟ್ ಕರೆಕ್ಟ್. ಈಗ ಅವ್ರು ಹೇಳ್ದಂಗೆ ಹಿರಿಯರು ಅನುಭವಿಗಳು ಪೂಜೆಗಳು ಮಾಡ್ಕೊಂಡು ಬಂದಾರೆ. ಬಟ್ ದೇರ್ ಆರ್ ವೇ ಟು ಸಿಂಪ್ಲಿಫೈ. ಓಕೆ, ಇಲ್ಲ ಮಾಡಲಿಕ್ಕೆ ಹೇಳ್ತದೆ ಮತ್ತೆ ಅನುಭವ. ಸ್ವಪ್ನ ಅವ್ರೇನು ಸ್ವಪ್ನ ಪೇಚಿ ಮಾಡಿರ್ತಾರ ಅದು ಕೂಡ ಸ್ವಪ್ನ ಅದು ವಿಚಾರ ಆಗುತ್ತೆ ಹೋಗುತ್ತೆ ಅಲ್ಲ ಕೇಳಿ ಅದು ಹಂಗ ಹಂಗ ಹಂಗ ಒಲಿಸಿ ಹೋಗಿರೋದು ಬೇಡ ಕೇಳ್ಕೊಳ್ಳಿ ಸ್ವಪ್ನದಲ್ಲಿ ನಾನು ರಾಜನಾಗಿದ್ದೆ ಅಂದ್ರೆ ಸ್ವಪ್ನದಲ್ಲಿ ನನ್ನ ರಾಜನು ಸತ್ಯ ಆ ರಾಜ ವಿಲ್ ನಾಟ್ ಕಂಟಿನ್ಯೂ ಇನ್ ಇನ್ಸ್ಟಿಟ್ಯೂಟ್ ಇವರು ಸ್ವಪ್ನೋದ್ಯಮದ ಬ್ರಾಂಚ್ ಮಾಡಿ ಸ್ವಪ್ನೋದ್ಯಮದ ಯೂನಿವರ್ಸಿಟಿ ಮಾಡಿ ಸ್ವಪ್ನೋದ್ಯಮದ ಪಿ ಎಚ್ ಡಿ ಕೊಡ್ತಾರೆ ಅಂತಂದ್ರೆ ಅವ್ರು ಇನ್ನು ಎದುರಾಗಿದ್ದಾರೆ ಈ ಸ್ವಪ್ನ ನಿಮಗೆ ಬಂದಾಗ ಈ ತರದ ಒಂದು ಮುಂದಿನ ಘಟನೆ ನಡೆದಿರುತ್ತೆ ಅಂತಕ್ಕಂಥ ಪ್ರೆಡಿಕ್ಷನ್ಸ್ ಹಾಗೆ ಜ್ಯೋತಿಷ್ ಶಾಸ್ತ್ರ ಅದಕ್ಕೆ ಲಿಂಕ್ ಮಾಡಿದ್ದಾರೆ ಅಂತ ಹೇಳಿದೆ ನಾನು ಸ್ವಪ್ನ ಇದ್ದಂತೆ ಸಬ್ಜೆಕ್ಟ್ ಇದೆ ಸ್ವಪ್ನದಲ್ಲೇ ಇಂಥದ್ದು ಕಂಡ್ರೆ ಇಂಥದ್ದು ಆಗ್ತಕ್ಕಂಥದ್ದು ಜ್ಯೋತಿಷಕ್ಕೆ ಸಂಬಂಧಪಟ್ಟಿದೆ ಈ ಈ ಕಾಶಸ್ ನೀವು ಮಾಡ್ಕೊಳ್ಳಿ ಅಲ್ಲ ಅದು ಅದು ಸುಖೆ ನಾವು ಅದ್ರ ಬಗ್ಗೆ ಏನು ವಿರೋಧ ಮಾಡ್ತಾ ಇಲ್ಲ ನಾನು ಹೇಳೋದು ಇಷ್ಟ ಏನು ಅಂತಂದ್ರೆ ಅದನ್ನು ಯಾವುದಕ್ಕಾದ್ರೂ ಲಿಂಕ್ ಮಾಡಲಿ ಹೇಗಾದರೂ ಲಿಂಕ್ ಮಾಡಲಿ ಅದು ಅಷ್ಟು ಸ್ವಪ್ನಕ್ಕೆ ಸೇರಿದ್ದು ಅದು ಅನಿಸಿಕೆಗಳಿಗೆ ಸೇರಿದ್ದು ಅದು ಭಾವನೆಗಳಿಗೆ ಸೇರಿದ್ದು ಸೊ ಈವನ್ ಜ್ಯೋತಿಷ್ಯದಲ್ಲಿ ಕೂಡ 50% ಭಾವನೆಗಳ ಸತ್ಯತೆ ಇದೆ 50% ಅವರ ಏನು ಶಾಸ್ತ್ರ ಶಾಸ್ತ್ರಿಕ ಸತ್ಯತೆ ಇದೆ ಅವು ಎರಡನ್ನು ಸೇರಿಸಿದಾಗ ಮಾತ್ರ ಅವ ಜ್ಯೋತಿಷ್ ಅವನು ಸರ್ವಾಗ್ತಾನೆ ಜ್ಯೋತಿಷ್ಯ ಕೇಳಿಕ್ಕೆ ಹೋದರೂ ಸರ್ವಾಗ್ತಾನೆ ಈ ಜ್ಯೋತಿಷ್ಯ ಕೇಳಿಕ್ಕೆ ಹೋದ ಅವ ಶ್ರದ್ಧ ಬಿಟ್ಕೊಟ್ರು ಲಾಜಿಕ್ ಆಗಿ ಕುತ್ಕೊಂಡು ಅಂದ್ರೆ ಹೋಗಲೇ ಹೋಗಿ ಅಂದ್ಬಿಡ್ತಾನು ಹಿಂಗದ ರಾಹು ಹಿಂಗದ ಕೇತು ಹಿಂಗದ ದಶ ಹಿಂಗದ ಇಷ್ಟದ ಏನೇ ಕುರ್ತಿಯ ಕೂಡ ಹೋಗಿದ್ರು ಹೋಗ ಅದಕ್ಕೆ ಇತ್ತೀಚೆಗೆ ಅವ್ರು ಮೊದಲ ದಕ್ಷಿಣ ತಗೊಂಡ್ಬಿಡ್ತಾರ ದಕ್ಷಿಣ ಮೊದಲೇ ಇಸ್ಕೊಂಡ್ಬಿಡ್ತಾರೋ ಯಾಕೆ ಇವಾಗ ಯಾವಾಗ ಹೆಂಗ್ ನಡ್ಕೊತಾನೆ ಗೊತ್ತಿಲ್ಲ ಅವಾಗ ಆ ತನಕ ನಾನಂತೂ ಇಷ್ಟು ಹೇಳಿದ್ದೀವಿ ಏನೋ ಒಂದು ಕಪ್ ಎರಡು ಅದು ತೊಗೊಂಡೋಗಿ ಎಷ್ಟು ಮಾಡು ಅದು ಪರಿಹಾರ ಆಗ್ತದೆ ಕರೆಕ್ಟ್ ಇಲ್ದು ನಾವು ಕೊಡೋದೇ ಇಲ್ಲ 500 ರೂಪಾಯಿ ಆಮೇಲೆ ಎನಿವೆ ದಟ್ ಇಸ್ ನಾಟ್ ದಿ ಕ್ವಶನ್ ಇಯರ್ ಸಂಘಾತಃ ಸ್ವಪ್ನೋತ್ಸರ್ವೇ ಏನಂದರೆ ಸರ್ವೇ ಸಂಘಾತಃ ಸ್ವಪ್ನವತ್ ಆತ್ಮಮಾಯಾ ವಿಸರ್ಜಿತಾಃ ಸರ್ವೇ ಸಂಘಾತಾಃ ಎಲ್ಲ ತಾದಾತ್ಮ್ಯಗಳು ಕೂಡ ಕನಸಿನಂತೆ ಏನು ತಾದಾತ್ಮ್ಯ ಅಂದರೆ ತಾದಾತ್ಮ್ಯ ಅಂದ್ರೆ ಏನು ನಾನು ಎತ್ತರ ಇದ್ದೀನಿ ನಾನು ದಪ್ಪ ಇದ್ದೀನಿ ಇದಕ್ಕೆ ಶರೀರ ತಾದಾತ್ಮ್ಯ ಅಂತ ಕರೀತಾರೆ ನಾನು ಸುಖಿ ಇದ್ದೀನಿ ನಾನು ದುಃಖಿ ಇದ್ದೀನಿ ಇದಕ್ಕೆ ಮನಸ್ಸು ತಾದಾತ್ಮ್ಯ ಅಂತ ಕರೀತಾರೆ ನನಗೆ ನೋವಾಗಿದೆ ಇತ್ಯಾದಿಗಳನ್ನು ಹೃದಯ ತಾಗ ಆಘಾತ ಇತ್ಯಾದಿಗಳು ಇವು ಹೃದಯ ಅಂತಃಕರಣದಲ್ಲಿ ತಾದಾತ್ಮ್ಯ ಅಂತ ಕರೀತಾರೆ ನನಗೆ ವಾಯು ಆಗಿದೆ ನಾನು ವಾಯು ವಿಕಾರ ಆಗಿದೆ ಕಾಲು ಜಿಗ್ತಾ ಇವೆ ಕಾಲು ಸಳಿತಾ ಇವೆ ಅಂತ ನಾನು ಹೇಳ್ತೀನಿ ಆವಾಗ ನಾನು ಪ್ರಾಣ ವಿಕಾರ ಆತ್ಮ ಆಗಿರ್ತೀನಿ ಇವಷ್ಟು ಏನು ಸಂಘಾತಗಳಿವೆಯೋ ಇವು ಸ್ವಪ್ನವತ ನಾನು ಅನ್ನೋದನ್ನು ಆತ್ಮ ಇಟ್ಕೊಡ್ರಿ ಶರೀರ ಅನ್ನೋದನ್ನು ಇದು ಅಂತ ನೋಡ್ರಿ ಇದು ಇದು ಎನ್ನುವ ಶರೀರ ನಾನು ಅಂತ ಆಗಿದ್ದರೆ ಅದು ವಾಸ್ತವಿಕವೇ ಅಂತ ಮೊದಲು ಅದಕ್ಕೆ ಉತ್ತರ ಹುಡುಕ್ರಿ ಇದು ಎನ್ನುವ ಶರೀರ ನಾನು ಅಂತ ಆಗಿದ್ದರೆ ಅದು ವಾಸ್ತವಿಕ ನಾನು ಅದು ವಾಸ್ತವಿಕ ನಾನು ಅಲ್ಲ ಯಾಕೆ ಅಂತಂದ್ರೆ ಎಚ್ಚರ ಆದ್ಮೇಲೆ ಆ ಶರೀರದ ನಾನು ಎಚ್ಚರ ಆಗಿರೋದಿಲ್ಲ ಎಚ್ಚರದ ಶರೀರ ನಾನು ಎಚ್ಚರಾಗಿ ಸ್ವಪ್ನದ ಶರೀರ ನಾನು ಅದು ವಾಸ್ತವಿಕ ಅಲ್ಲ ಹೇಗೋ ಹಾಗೆ ಎಚ್ಚರದ ಶರೀರವು ನಾನು ಅದು ವಾಸ್ತವಿಕ ಅಲ್ಲ ಎಚ್ಚರದ ಶರೀರವು ನಾನು ಅಂದ್ರೆ ಈ ನಾನೇನಿದೆಯೋ ಇದು ವಾಸ್ತವಿಕ ಅಂದ್ರೆ ಕನಸಿನಲ್ಲಿ ಕೂಡ ಯಾವ ಶರೀರ ಇರಬೇಕು ಎಚ್ಚರ ಶರೀರ ಇರಬೇಕು ಇಲ್ಲ ಸ್ವಪ್ನದಲ್ಲಿ ದರಿದ್ರ ಶರೀರ ಆಗಿರುತ್ತೆ ಅಥವಾ ಸ್ವಪ್ನದಲ್ಲಿ ರಾಜ ಸನ್ಯಾಸಿ ಆಗಿರ್ತದೆ ಇಲ್ಲಿ ದರಿದ್ರ ಸ್ವಾಮಿ ಆಗಿರ್ತದೆ ಎಲ್ಲಿ ಎಚ್ಚರ ಅದರೇನು ಇವು ಎರಡೂ ಶರೀರವೂ ನಾನಲ್ಲ ಹಾಗೆ ಏನದು ಸಂಘಾತ ಶರೀರ ಈ ಸಂಘಾತ ಸತ್ಯವೇ ಅವಾಸ್ತವಿಕ ಇವು ಆರೋಪಿತ ಮಾಯಾ ಶಬ್ದ ತಂದಿದ್ದು ಮಾಯಾ ವಿಸರ್ಜಿತ ಮಾಯಿಕವಾದ ಸೃಷ್ಟಿ. ಸ್ವಪ್ನದಲ್ಲಿಯ ನನ್ನ ಶರೀರ ಮಾಯಿಕವಾದ ಸೃಷ್ಟಿ, ಅದನ್ನು ಮುಂದೆ ಹೇಳೋರಿದ್ದಾರೆ. ಜಾಗೃತದಲ್ಲಿ ನನ್ನ ಶರೀರವು ಕೂಡ ಮಾಯಿಕವಾದ ಶರೀರ. ಅದಕ್ಕೆ ಸರ್ವಸಾಮ್ಯವ ಇವುಗಳಲ್ಲಿ, ಈಗ ನೋಡ್ರಿ ನಿಮ್ಗೆ ಎದುರಿಗೆ ತೋರಿಸಿದ ಲೆಕ್ಕಾಚಾರ, ಈಗ ಹೇಳ್ರಿ ಯಾವ ಶರೀರ ಒಳ್ಳೆಯದು? ಜಾಗೃತ ಶರೀರ ಒಳ್ಳೆಯದು, ಆಮೇಲೆ ಸ್ವಪ್ನ ಶರೀರ ಕನಿಷ್ಠವೋ? ಸ್ವಪ್ನ ಶರೀರ ಒಳ್ಳೆಯದು, ಜಾಗೃತ ಶರೀರವು ಕನಿಷ್ಠವೋ? ಕಿಮದಿಕ್ಕೆ ಉತ್ತರ ಕೊಡಿ, ಯಾವುದು ಶ್ರೇಷ್ಠವಾದದ್ದು ಹೇಳ್ತಾರೆ? ಸರ್ವ ಸಾಮ್ಯ, ಎರಡು ಒಂದೇ ಆಗಿದೆ. ಅದು ಎಷ್ಟು ಗುಡ್ ಫಾರ್ ನಥಿಂಗ್ ಅಷ್ಟು ಇದು ಕೂಡ ಗುಡ್ ಫಾರ್ ನಥಿಂಗ್. ಈ ಗುಡ್ ಫಾರ್ ನಥಿಂಗ್ ಶರೀರವನ್ನು ಎವ್ರಿಥಿಂಗ್ ಯು ಆರ್ ಅಂತ ಹೇಳ್ಕೊಂಡು ನಿಂತಿದ್ದಾರೆ. ಇದೇ ನಮ್ಮ ಸಾರ್ಥಕತೆ. ಏನು 90 ವರ್ಷ ಬದುಕಿದ್ರಿ, 90 ಕ್ವಿಂಟಲ್ ಊಟ ಮಾಡಿದ್ವಿ, ಅದು ನೀವು ಲೆಕ್ಕ ಹಾಕಿದ್ರೆ ಒಬ್ಬೊಬ್ರು ಎಷ್ಟು ಕ್ವಿಂಟಲ್ ಊಟ ಮಾಡ್ಯಾರ ಅಂತ. ಎದಿ ಡಬ್ ಒಬ್ಬರೇ ಬದುಕಲಿಕ್ಕೆ ಒಂದು ತಿಂಗಳಿಗೆ ಚಲೋ ಊಟ ಮಾಡ್ಬೇಕ? ನನ್ನಂಗೆ ಬರೀ ಕಿರಿ ಕಿರಿ ಇಷ್ಟ ಇಟ್ಟ ನೀವು ಊಟ ಅಲ್ಲ, ಊಟ ಮಾಡ್ಬೇಕು, ಚೆನ್ನಾಗಿ ಊಟ ಮಾಡಿ. ಎಷ್ಟು? 10 ದಿನಕ್ಕೆ 1 ಕಿಲೋ ಇಲ್ಲ ಇಲ್ಲ, 8 ದಿನಕ್ಕೆ 1 ಕಿಲೋ ಇಲ್ಲ ಇಲ್ಲ, 2 ಹೊತ್ತು ಮಾಡ್ಬೇಕಲ್ಲ. ಒಂದು ಕಿಲೋ 3 ದಿವಸ ಏನ್ರಿ? ಒಂದು ಕಿಲೋ 3 ದಿವಸ ಆಗ್ತದೆ, ಯಾಕೆ 1 ಕಿಲೋ 3 ದಿವಸ, 3 ದಿವಸಕ್ಕೆ 1 ಕಿಲೋ. ಹಾಂ, 30 ದಿವಸಕ್ಕೆ ಎಷ್ಟಾಯ್ತು? 10 ಕಿಲೋ ಅಲ್ಲ, ಹೌದಲ್ಲ? 30 ಕಿಲೋ 10 ದಿವಸ, 1 ವರ್ಷಕ್ಕೆ ಕೊಡು, 1 ವರ್ಷಕ್ಕೆ 1 ಕ್ವಿಂಟಲ್. ಇಲ್ಲ ಕ್ಯಾಲ್ಕುಲೇಷನ್, 1 ವರ್ಷಕ್ಕೆ 1 ಕ್ವಿಂಟಲ್, ಹೌದಾ? ಹಾಂ, ಈಗ 50 ವರ್ಷ, 50 ಕ್ವಿಂಟಲ್, 50 ಕ್ವಿಂಟಲ್ ಅಕ್ಕಿ ತಿಂದಿದೆಯಾ? ಎಲ್ಲಿ ಹೋದ್ರು ಗೊತ್ತಾಗಿಲ್ಲ. 5 ಟನ್ ತಿಂದಿದ್ದೇನೆ, 5 ಟನ್ ಅಕ್ಕಿ ತಿಂದಿದ್ದೇನೆ 50 ವರ್ಷ ಹೋದ. ಈಗ ಇವರನ್ನು 90 ವರ್ಷ, ನಮ್ಮಂಗೆ 70 ವರ್ಷ ಬದುಕಿದ್ರು, ಎಷ್ಟು ತಿಂದಿರ್ಬೇಕು? ಅದು ತಿಂದಿದ್ದಲ್ಲ ಎಲ್ಲಿ ಹೋಗ್ತು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಭ್ರಮರು, ಇದು ಭ್ರಮ. ನೀ ತಿಂದಿದ್ದು 50 ಕ್ವಿಂಟಲ್ ಅಕ್ಕಿ, ನೀನಿರೋದು 50 ಕಿಲೋ. ಅರೆ ಎಷ್ಟು ಮಾಯ ಹೇಳಿದ ನೋಡ್ರಿ, 50 ಕ್ವಿಂಟಲ್ ತಿಂದು ನನ್ನ ತೂಕ 50 ಅಂತ ಹೇಳ್ತಾನೆ ಅಂತಂದ್ರೆ ಎಷ್ಟು ಮಿಸ್ಕ್ಯಾಲ್ಕುಲೇಷನ್. ಅವತ್ತು ಊಟ ಮಾಡು, ಅವತ್ತು ಊಟ ಮಾಡು, ತೂಕ ನೋಡು. ನೀನು ಎಲ್ಲ 1 ಕಿಲೋ ಊಟ ಮಾಡ್ತಾನೆ, 1 ಕಿಲೋ ಜಾಸ್ತಿ ತೋರಿಸು, ಹೌದಾ? ಸಂಜೆ ಅಷ್ಟೊತ್ತಿಗೆ ಎಷ್ಟು ಕಿಲೋ? 2 ಕಿಲೋ ಜಾಸ್ತಿ ತೋರಿಸ್ಬೇಕು. ನಾಳೆ ಅಷ್ಟೊತ್ತಿಗೆ 4 ಕಿಲೋ ಜಾಸ್ತಿ. ಏನಾದ್ರು ಸತ್ಯತ ತೋರಿಸ್ರಿ, ಎಷ್ಟು ಭ್ರಮ ಅದ ನೋಡ್ರಿ. ಇಷ್ಟು ಚಿಂತನೆ, ಇಷ್ಟು ತೂಕ ಇದ್ದೇನೆ. ಸಾರ್ಭ್ರಮಿತ, ತಿನ್ನೋರು ಉಣ್ಣೋರು ಯಾವುದು ಸತ್ಯ ಇದ್ರಿ? ಎಲ್ಲ ಭ್ರಮ. ಸುಮ್ಮನೆ ಹಾಕೊಂಡು ಹೋಗ್ಬೋದ್ರಿ. ನ ಉಪಪತ್ತಿ ವಿದ್ಯತೆ, ಇವುಗಳಿಗೆ ಯಾವ ಲೆಕ್ಕಾಚಾರವೂ ಹೊಂದಿ ಬರುವುದಿಲ್ಲ. ಯಾಕೆ ಇದನ್ನು ಇದನ್ನು ಶ್ರೇಷ್ಠ ಅಂತಿರೋ ನೀವು ಜಾಗೃತ ಅವಸ್ಥೆ ಶರೀರವನ್ನ ಅಂದಿಗೆ ಬರೋಂಗಿಲ್ಲ, ಏಕೆ ಅದಲ್ಲಿ ಇಲ್ಲ. ಸ್ವಪ್ನದ ಶರೀರವನ್ನು ಕನಿಷ್ಠ ಅಂತಿರೋ ಅಂದಿಗೆ ಬರೋಂಗಿಲ್ಲ, ಯಾಕೆ ಅದು ಇಲ್ಲಿ ಇಲ್ಲ. ಹಾಗಾದ್ರೆ ಏನು ಇವು ಎರಡು ಒಂದೇ ಕೆಟಗರಿ? ಏನು ಸುಳ್ಳ ಸುಳ್ಳು ನಮ್ಮ ವ್ಯಾವಹಾರಿಕ ಯಾವ ಲೆಕ್ಕಾಚಾರವೂ ಇದರೊಳಗೆ ನ ಉಪಪತ್ತಿ ಹೊಂದಿ ಬರುವುದಿಲ್ಲ. ಉಪಪತ್ತಿಯನ್ನು ಹೊಂದಿ ಬರುತ್ತದೆ, ನ ಉಪಪತ್ತಿ ಹೊಂದಿ ಬರುವುದಿಲ್ಲ. ಘಟಾದಿಸ್ತಾನೀಯಾಸ್ತು ಘಟಾದಿಸ್ತಾನೀಯಾಸ್ತು ದೇಹಾದಿ ಸಂಘಾತಃ ದೇಹಾದಿ ಸಂಘಾತಃ ಸ್ವಪ್ನದೃಶ್ಯ ಸ್ವಪ್ನದೃಶ್ಯ ದೇಹಾದಿವತ ದೇಹಾದಿವತ ಮಾಯಾವಿಕೃತ ಮಾಯಾವಿಕೃತ ದೇಹಾದಿವಚ್ಚ ದೇಹಾದಿವಚ್ಚ ಆತ್ಮ ಮಾಯಾ ವಿಸರ್ಜಿತಃ ಆತ್ಮ ಮಾಯಾ ವಿಸರ್ಜಿತಃ. ಉದಾಹರಣೆ, ಘಟದ ಸ್ಥಾನದಲ್ಲಿ ಈ ದೇಹವನ್ನು ಇದ್ವಿ. ಈಗ ತಿಳುವಳಿಕೆ ಕೊಟ್ಟನು ಘಟ ಘಟ ಎನ್ನುವ ಉದಾಹರಣೆಯಲ್ಲಿ ಹೇಗೋ ಹಾಗೆ ಇಲ್ಲಿ ದೇಹವನ್ನು ಇದ್ವಿ. ಅಂದರೆ ಘಟ ಸ್ಥಾನದಲ್ಲಿ ಘಟವನ್ನು ಹೇಗೆ ನಾವು ಉದಾಹರಣೆ ತಗೊಂಡಿವೋ ಹಾಗೆ ಇಲ್ಲಿ ದೇಹ ಸ್ಥಾನದಲ್ಲಿ ದೇಹವನ್ನು ತಗೊಳ್ತೀವಿ. ಈ ದೇಹ ಇನ್ನು ಇದು ದೇಹ ಸ್ವಪ್ನದಲ್ಲಿ ಒಂದು ಬೇರೆ ದೇಹ ಇದೆ. ಸ್ವಪ್ನ ದೃಶ್ಯ ದೇಹಾದಿವತ. ಈ ದೇಹ ಹೇಗೆ ಗೊತ್ತೋ ಅವ್ರು ಹೇಳ್ತಾರೆ ಈ ದೇಹ ಹೇಗೆ ಅಂತಂದರೆ ಅಲ್ಲಿ ಹೇಗೆ ಸ್ವಪ್ನ ದೇಹವೋ ಹಾಗೆ ಇದು ದೇಹ. ಸ್ವಪ್ನದಲ್ಲಿಯ ದೇಹವು ಹೇಗೋ ಹಾಗೆ ಜಾಗೃತದಲ್ಲಿಯ ಈ ದೇಹವು. ಏನು ಸ್ವಪ್ನ ದೇಹ ಏನು? ಸ್ವಪ್ನ ದೇಹವು ಸ್ವಪ್ನದಲ್ಲಿ ಮಾತ್ರ, ಅದನ್ನು ನೋಟ್ ಮಾಡ್ಕೊಳ್ರಿ, ಸ್ವಪ್ನ ದೇಹವು ಸ್ವಪ್ನದಲ್ಲಿ ಮಾತ್ರ ಸತ್ಯ. ಹಾಗೂ ಜಾಗೃತ ದೇಹವು ಜಾಗೃತದಲ್ಲಿ ಮಾತ್ರ ಸತ್ಯ. ಆದರೂ ಅದರಲ್ಲಿ ನಾನು ಎನ್ನುವ ಅಭಿಮಾನ ಮೂಡಿದ್ದಾದರೆ ಮಾಯಾ ವಿಕೃತ ದೇಹಾದಿವಚ್ಚ ಅದು ಮಾಯಿಕ. ಸ್ವಪ್ನ ದೇಹವು ಸ್ವಪ್ನ ಮಾತ್ರ ಸ್ವಪ್ನದಲ್ಲಿ ಮಾತ್ರ ಸತ್ಯವಾಗಿದ್ದರೂ ಆ ದೇಹವೇ ನಾನು ಅನ್ನುವ ಸತ್ಯ ಭಾವನೆ ಇಟ್ಕೊಂಡರೆ ಅದು ಮಾಯಿಕ. ಹಾಗಾದರೆ ಸ್ವಪ್ನ ದೇಹವು ಸ್ವಪ್ನದಲ್ಲಿ ಮಾಯಿಕ ಸೃಷ್ಟಿಯಾಗೋ ಬನ್ನಿ ಈಗಳಿಗೆ ಜಾಗೃತ ದೇಹವು ಜಾಗೃತ ದೇಹವು ಜಾಗೃತದಲ್ಲಿ ಮಾಯಿಕ ಸೃಷ್ಟಿ. ಎರಡು ಸಮಾನ, ಎರಡು ಮಾಯಾ ಸೃಷ್ಟಿಗಳು. ಆತ್ಮನಃ ಮಾಯಾ ಅವಿದ್ಯಾ ಅವಿದ್ಯಾ. ಇದು ಶಂಕರ್, ವೆರಿ ಗುಡ್. ಏನಂತಾರೆ ನೋಡ್ರಿ ಚಂದ. ಹಾ, ಆತ್ಮನಃ ಮಾಯಾ ಅವಿದ್ಯಾ. ಹೆಂಗೆ ಅದನ್ನ ಅನ್ವಯ ಮಾಡ್ಕೋಬೇಕು? ಆತ್ಮನಃ ಅವಿದ್ಯಾ ಮಾಯಾ ಇದ್ದಂತಹ. ಆತ್ಮನ ಅರಿವು ಇಲ್ಲದೆ ಹೋದಾಗ ಅದಕ್ಕೆ ಮಾಯಿಕ ಎಂದು ಕರೆಯುತ್ತಾರೆ. ಈಗ ನೀವು ಹೇಳ್ರಿ ಪರಮಾತ್ಮನ ಮಾಯಾ ಅಂದ್ರೆ ಏನು? ನೀವು ವಿಚಾರ ಮಾಡಿ ಹೇಳ್ರಿ ಈಗ ಪರಮಾತ್ಮನ ಮಾಯಾ ಅಂದ್ರೆ ಏನು? ಹಾ, ಆತ್ಮನ ಅವಿದ್ಯ, ಆತ್ಮನ ಜ್ಞಾನ ಇಲ್ಲ. ಆತ್ಮನ ಅವಿದ್ಯ ಅಂದ್ರೆ ಆತ್ಮನ ಜ್ಞಾನ ಇಲ್ಲ. ಆತ್ಮಜ್ಞಾನ ಇಲ್ಲದೆ ಹೋದಾಗ ಅದಕ್ಕೆ ಅವಿದ್ಯ ಅಂತ ಕರೀತಾರೆ. ಈ ಅವಿದ್ಯಾನ ಟೋಟಲ್ ನೋಡಿ ಏನಂತ ಕರೀತಾರೆ? ಪರಮಾತ್ಮನ ಮಾಯಾ, ಪರಮೇಶ್ವರನ ಮಾಯಾ, ಭಗವಂತನ ಮಾಯಾಶಕ್ತಿ. ಅದರ ಸಿಂಪ್ಲಿಫೈಡ್ ಅರ್ಥ ಏನು? ಸ್ವರೂಪದ ಅಜ್ಞಾನ. ಆತ್ಮನಃ ಮಾಯಾ ಅವಿದ್ಯ ತಯಾ ಪ್ರತ್ಯುಪಸ್ಥಾಪಿತಾಃ ನ ಪರಮಾರ್ಥತಃ ಸಂತಿ ನ ಪರಮಾರ್ಥತಃ ಸಂತಿ ಇತ್ಯರ್ಥಃ. ಆ ಮಾಯೆಯಿಂದ ಸೃಷ್ಟಿತವಾದಂತಹ ಈ ಶರೀರ, ಅದು ಜಾಗೃತವೇ ಆಗಲಿ ಸ್ವಪ್ನದಲ್ಲಿ ಆಗಲಿ, ಮಾಯೆಯಿಂದ ಸೃಷ್ಟಿತವಾದಂಥ ಈ ಶರೀರ ಇದು ಪಾರಮಾರ್ಥಿಕವಾಗಿ ಇದು ತನ್ನ ಅರ್ಥವನ್ನು ಹೊಂದಿಲ್ಲ, ತನ್ನ ಸ್ಥಿತಿಯನ್ನು ಹೊಂದಿಲ್ಲ, ಇದಕ್ಕೆ ಪಾರಮಾರ್ಥಿಕ ಅಸ್ತಿತ್ವ ಇಲ್ಲ, ಇದು ಮಾಯಿಕವಾಗಿದ್ದರಿಂದಾಗಿ ಇದಕ್ಕೆ ಪಾರಮಾರ್ಥಿಕ ಅಸ್ತಿತ್ವ ಇಲ್ಲ. ಇದಕ್ಕಾದ್ರೆ ಯಾವುದಕ್ಕೆ? ಈ ಶರೀರ, ಈ ಮನಸ್ಸು, ಈ ಬುದ್ಧಿ. ನಾ ಹಿಂಗೆ ಹೇಳಿದಾಗ ನೀವು ಹಂಗಂಗೆ ಟ್ರಾನ್ಸ್ಲೇಷನ್ ನಿಮಗೆ ಗೊತ್ತಾಗಬೇಕದು. ಈ ಬುದ್ಧಿ ಅಂದಾಗ ನೀ ಎಷ್ಟೋ ಕಲ್ತಿರು, ಎಷ್ಟೋ ಓದಿರು, ಎಷ್ಟೋ ಭಾಷಾ ಕಲ್ತಿರು, ಏನು ಕಲ್ತಿರು, ಇದಕ್ಕೆ ಯಾವುದು ವಾಸ್ತವಿಕತೆ ಇಲ್ಲ, ಯಾವುದು ವಾಸ್ತವಿಕತೆ ಇಲ್ಲ. ಇವು ಬರೀ ಮಾಯಿಕ. ಇವುಗಳ ನಾನು ಅನ್ನುವಂಥ ಭಾವ ಕೂಡ ಮಾಯಿಕ. ಪರಮಾರ್ಥ ನ ಸಂತಿ ಇತ್ಯರ್ಥ ಯದಿ ಅಧಿಕ್ಯಂ ಅಧಿಕ ಭಾವಃ ತಿರ್ಯಕ ದೇಹಾದಿ ಅಪೇಕ್ಷಯಾ ದೇವಾದಿ ಕಾರ್ಯಕರಣ ಸಂಘಾತಾನಾಂ ಸಮತ್ಯೇವ ನ ಈಶಾಂ ಉಪಪತ್ತಿಃ ಸಂಭವ ಸದ್ಭಾವ ಪ್ರತಿಪಾದಕಃ ಪ್ರತಿಪಾದಕಃ ಹೇತುಃ ವಿದ್ಯತೆ ಹೇತುಃ ವಿದ್ಯತೆ ನಾಸ್ತಿ ನಾಸ್ತಿ. ನಮ್ಮ ಎದುರಿಗೆ ಲಭ್ಯವಾದಂತಹ ಈ ಎಲ್ಲ ಉಪಾಧಿಗಳು ತಿರ್ಯಕ ದೇಹಾದಿ ಅಪೇಕ್ಷೆಯ ದೇವಾದಿ ಕಾರ್ಯಕರಣ ಸಂಘಾತಾನ ದೇವತೆಗಳವರೆಗೂ ಕೂಡ ಏನೇನು ನಮಗೆ ಈ ಕ್ರಿಮಿ ಕೀಟಾದಿಗಳಿಂದ ಹುಲ್ಲು ಕಡ್ಡಿಯಿಂದ ಮೊದಲು ಮಾಡಿ ಹುಲ್ಲು ಬೀಜದಿಂದ ಮೊದಲು ಮಾಡಿಕೊಂಡು ದೇವತಾದಿಗಳವರೆಗೂ ಏನೇನು ಉಪಾಧಿಗಳು ನಮಗೆ ಲಭ್ಯ ಇವೆಯೋ ಶಾಸ್ತ್ರದ ಮಾರ್ಗದರ್ಶನದಲ್ಲಿ ಅಥವಾ ಅನುಭವದಲ್ಲಿ ಏನೇನು ಲಭ್ಯವಿಯೋ ಇವಷ್ಟು ಕೂಡ ಏನಿವು ಹೇಳ್ತಾರೆ. ದೇವಾದಿ ಕಾರ್ಯಕರಣ ಸಂಘಾತಾನಾಂ ಇದಿವ ಸರ್ವೇಶಾಂ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಮಾಯಿಕ. ಸರ್ವೇಷಾಂ ಸಮತ್ವೇ ಸದ ಸಮತ್ಯೇವ ನ ಯೇಷಾಂ ಉಪತ್ತಿ ಸಮ ಸದ್ಭಾವ ಪ್ರತಿಪಾದಕ ಹೇತು ವಿದ್ಯತೆ. ಇವುಗಳನ್ನು ನಾವು ಅನೇಕಾನೇಕ ರೀತಿಯ ಭೇದಗಳಿಂದ ಗುರುತಿಸಲಿಕ್ಕಾಗೋದಂದ್ರೆ ಮೇಲು ಕೀಳು ಕನಿಷ್ಠ ಶ್ರೇಷ್ಠ ಅಂತ ವಿಭಜಿಸಲಿಕ್ಕೆ ಆಗೋದಿಲ್ಲ. ಇದರ ಎಲ್ಲವೂ ಮಾಯಿಕವಾಗಿವೆ. ಇವೆಲ್ಲ ಉಪಾಧಿಗಳು ಮಾಯಿಕವಾಗಿದ್ದರಿಂದ ಮಾಯಿಕವಾದದ್ರಲ್ಲಿ ದೊಡ್ಡದು ಯಾವುದು, ಸಣ್ಣದು ಯಾವುದು, ಮಾಯಿಕವಾಗಿದ್ದರೂ ಶ್ರೇಷ್ಠ ಯಾವುದು, ಕನಿಷ್ಠ ಯಾವುದು? ರಾಜನ ಕನ್ನಡಿಯಲ್ಲಿ ರಾಜನ ಪ್ರತಿಬಿಂಬವು ಶ್ರೇಷ್ಠವೋ ಕನ್ನಡಿಯಲ್ಲಿ ಭಿಕ್ಷುಕನ ಪ್ರತಿಬಿಂಬವು ಶ್ರೇಷ್ಠವೋ? ಎರಡು ಪ್ರತಿಬಿಂಬಗಳಲ್ಲಿ ಯಾವುದು ಶ್ರೇಷ್ಠ? ಏನ್ರಿ ಅದು ಕಿರೀಟ ಹಾಕೊಂಡದ್ ನೋಡಿ, ಇವನು ತಲೆಗೆ ಒಂದು ಹರಕ್ಕೆ ಬಟ್ಟೆ ಸುತ್ತಕೊಂಡ ಏನಿದ್ರೆ ಎರಡು ಕೂಡ ಮಾಯಿಕ. ಹಾಗೆ ಇಲ್ಲಿ ಎಲ್ಲವೂ ಕೂಡ ಮಾಯಿಕ. ಆದ್ದರಿಂದ ಎಲ್ಲವೂ ಅವಿದ್ಯಾಕೃತವಾಗಿದ್ದರಿಂದಾಗಿ ಇವುಗಳ ಹಾವುಗಳಿಗೂ ಕೂಡ ಪಾರಮಾರ್ಥಿಕ ಸತ್ಯತ ಇಲ್ಲ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜೈ. ಜೈ ಶ್ರೀ ಜಯ ಶ್ರೀ ಜಯ ಶ್ರೀ.